ಆಕಾಶವಾಣಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಜಕ್ಕಲ್ದಿನ್ನಿ ಗ್ರಾಮದ ರೈತರಾದ ಲಿಂಗಪ್ಪ ಪೂಜಾರಿ ಅವರ ಕೃಷಿಯ ಅನುಭವಗಳನ್ನು, ನಂತರ ಕೃಷಿಯಲ್ಲಿ ಟ್ರ್ಯಾಕ್ಟರ್ ಅನ್ನು ಸ್ವಯಂ ಚಾಲನೆಗೊಳಿಸುತ್ತಾ ಕೆಲಸ ಮಾಡಿಸುತ್ತಿರುವ ಜಕ್ಕಲ್ದಿನ್ನಿಯ ವಿದ್ಯಾರ್ಥಿನಿ ಹುಲಿಗೆಮ್ಮ ಅವರೊಂದಿಗೆ ಮಾತುಕತೆಯನ್ನು ಕೇಳಲಿದ್ದೀರಿ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಮಾನ್ವಿಯ ಕುರುಡಿ ಗ್ರಾಮದ ಲಕ್ಷ್ಮಣ ಸಿಳೇಕ್ಯಾತ್ ಮತ್ತು ಸೆಂಗಡಿಗರಿಂದ ಬಯಲಾಟದ ಪದಗಳನ್ನು ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಜಕ್ಕಲ್ದಿನ್ನಿ ಗ್ರಾಮದ ರೈತರಾದ ಲಿಂಗಪ್ಪ ಪೂಜಾರಿ ಅವರ ಕೃಷಿ ಅನುಭವಗಳನ್ನ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಜಕ್ಕಲ್ದಿನ್ನಿ ಗ್ರಾಮದ ಲಿಂಗಪ್ಪ ಪೂಜಾರಿ ಅಂತ ಹೇಳಿ. ಸುಮಾರು ವರ್ಷಗಳ ಕೃಷಿ ಅನುಭವ ಇದೆ ಇವರಿಗೆ. ಈಗ ಸುಮಾರು 67-70 ವರ್ಷದ ಒಂದು ಸಮೀಪದಲ್ಲಿರುವಂತಹ ಲಿಂಗಪ್ಪ ಪೂಜಾರಿ ಅವರು ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಳ್ತಿದ್ದಾರೆ. ಲಿಂಗಪ್ಪ ಪೂಜಾರಿ ಅವರೇ, ಈಗ ನಿಮ್ಮದು ಒಕ್ಕಲ್ತನ ನಿಮ್ಮ ತಂದೆಯವ್ರ ಕೈ ಮೇಲೆ ಬಂತ, ನಿಮ್ಮ ಕೈಯಾಗ, ಅಥವಾ ನೀವು ಮೊದಲಿಂದ ಮಾಡ್ಕೊಂತ ಬಂದ್ರಿ? ಸಾವಿರ ನಮ್ಮ ಮಂಟೆನ ಮೊದಲಿಂದ ಒಕ್ಕಲ್ತನ ಮಾಡ್ತೀವಿ ಸಾವಿರ. ನಿಮ್ಮ ತಂದೆಯವ್ರದ್ದು ಒಕ್ಕಲ್ತನ? ನಾವೆಲ್ಲ ಒಕ್ಕಲ್ತನೇ. ಹ್ಮ್. ನಿಮ್ಮ ತಂದೆಯವ್ರ ಕೈ ಮೇಲೆ ಭೂಮಿ ಎಷ್ಟಿತ್ತು? ನಮ್ಮ ತಂದೆಯವ್ರ ಕೈ ಮೇಲೆ 30 ಎಕರೆ ಇತ್ತು ರೀ. ಅದು ಅದು ನೋಡ್ರಿ, ಸ್ವಲ್ಪ ಯಾರದವ್ರು ಬೇರೆ ಇದ್ವಿ, ನಮ್ಮ ಜಾತ ಒಂದು 10 ಎಕರೆ ಕೊಟ್ಟ. ಈಗ 10 ಎಕರೆಗೆ 1 ಎಕರೆ ಕೆರೆ ಮಾಡಿ ನೋಡ್ರಿ. ಅಂದ್ರೆ ಅಣ್ಣ ತಮ್ಮರು 3 ಜನ ಇಲ್ಲ ಇಬ್ರೆ. ಅಂದ್ರೆ ನಾವು ಕೆರೆ ಮಾಡಿ 6 ಎಕರೆ ಹತ್ತುವರಿ, 3 ಎಕರೆ ಮೆಷಿನ್ ಮಾಡಿವಿ. ಅಂದ್ರೆ 10 ಎಕರೆದಾಗ 1 ಎಕರೆ ಕೆರೆ ಮಾಡ್ಕೊಂಡ್ರಿ? ಹೌದ್ರಿ. ಏನೇನು ಹಾಕೊಂಡ್ರಿ ಈಗ 9 ಎಕರೆ ಭೂಮಿಯಾಗ? 9 ಎಕರೆಯಾಗ 3 ಎಕರೆ ಮೆಷಿನ್ ಗಿಡ ಮಾಡಿವ್ರಿ, 6 ಎಕರೆ 8 ಎಕರೆ. ಅಂದ್ರೆ ಮೆಣಸಿನ್ಕಾಯಿ ಗಿಡ ವರ್ಷ ವರ್ಷ ಹಾಕ್ತೀರಿ? ವಾದರ್ಸ್ ಹಾಕಿದ್ರು ಸಾವ್ರೆ, ಅದರಿಂದ ಲಾಭ ಆಗಿ ಕೆರೆ ತೋರಿಸ್. ಅಂದ್ರೆ ಮೆಣಸಿನಕಾಯಿ ಗಿಡವನ್ನ ನೀವು ನಾರಸ್ತೀರ ಏನು, ಅಥವಾ ಏನು ಬೀಜನ ಊರ್ ಬಿಡ್ತೀರಿ? ಸಾವ್ರೆ ನಾರ ಹಚ್ಚಿದ್ರು ಸಾವ್ರೆ, ಬೆಳೆ ಅಷ್ಟು ಬಂದಿಲ್ಲ, ಬಿತ್ತಿದ್ದು ಬಂತು ನೋಡ್ರಿ ಸಾವ್ರೆ. ಬಿತ್ತಿದ್ದು ಬಂತು, ಬೀಜ ಹೆಚ್ಚೋಗುತ್ತಲ್ಲ, ತುಟ್ಟಿ ಆಗತ್ತೆ ಬೀಜ? ಇಲ್ರಿ, ಅವು ಬಿತ್ತಿದ್ದಾಗ ರೇಟ್ ಬಾಳ ರೈತಾಗ ಬಾಳ ಕಮ್ಮಿ ಆಗ್ತದೆ ಸಾವ್ರೆ. ಅಂದ್ರೆ ಖುಲ್ಲ ಬೀಜ ತರ್ತೀರ? ಖುಲ್ಲ ಬೀಜ ತರ್ತಾರೆ. ಹೆಂಗ್ ಕೆಜಿ ಅದು? ಒಂದು 6-7 ರೂಪಾಯಿ ಕೆಜಿ ಇರ್ತಾವ ನೋಡ್ರಿ. 6-7 ರೂಪಾಯಿ ಒಂದು ಕೆಜಿ? ಕೆಜಿ 7 ರೂಪಾಯಿ ಇರ್ತದೆ. ಅಂದ್ರೆ ಏನು ಟ್ರಾಕ್ಟರ್ ಮೇಲೆ ಬಿತ್ಬಿಡ್ತೀರಾ ಏನು? ಇಲ್ರಿ, ಬಿತ್ ಎಲ್ಲ ನಮ್ ಸ್ವಂತ ಟ್ರಾಕ್ಟರ್ ಮಾಡ್ತೋಲ ಮನೆ ಮಾಡಿದ್ಮೇಲೆ ಬೋದ್ ಹಾಕಿದ ಮೇಲೆ ಎತ್ತಿನ ಕೂಡ ಬಿತ್ತೋರು ಮನುಷ್ಯರು ಬಿತ್ತಾರ. ಅಂದ್ರೆ ಮೊದ್ಲಿಗೆ ಬೋದ್ ಹಾಕ್ಬಿಡ್ಬೇಕು? ಮೊದ್ಲೇ ಬೋದ್ ಹಾಕ್ಬಿಡ್ರಿ. ಆಮೇಲೆ 7 ತಿಂಗಳ ಬಿತ್ತಬೇಕ್ರಿ ಸಾವಿರ ಮೆಣಸಿನ್ಕಾಯಿ. 7 ತಿಂಗಳ ಜೂನ್ ಜುಲೈ ತಿಂಗಳದಾಗ. ಹ್ಮ್, 6ನೇ ತಿಂಗಳ ಊರಿವ್ ಸಾವಿರ. ಅಂದ್ರೆ ಜೂನ್ ಅಂದ್ರೆ 10 ಸಲ ಸ ಬೇಗ ಊರಿರಿ. ಹೌದ್ರಿ ಸಾವಿರ, ಈ ಕಾಯಿ ಪಾಯಿ ಎಲ್ಲ ಸಟ್ ಆಗ್ಬಿಟ್ಟವ್ರಿ. ಅಂದ್ರೆ ಈ ಸಲ ಮಳೆ ಸ್ವಲ್ಪ ಬೇಗ ಆತಲ್ಲ? ಹೌದು, ಸ್ವಲ್ಪ ನಿಲ್ಲ ಕೆರೆ ಮಾಡಿವಲ್ರಿ ಸಾವಿರ, ಜಗ್ಗೆ ನೀರಾವಲ್ಲ. ಹ್ಮ್, ಕೆರೆಯಲ್ಲಿಂದ ಅನುಕೂಲ ಆಗಿಲ್ಲ ನಮ್ಗೆ. ಅಂದ್ರೆ 3 ಎಕರೆ ಮೆಣಸಿನ್ಕಾಯಿ ಗಿಡ ಇಟ್ಟರಿ, ಮತ್ತೆ 6 ಎಕರೆ ಹತ್ತಿ ಇಟ್ರಿ. ಹೌದು ಸಾವಿರ. ಹ್ಮ್, ಈ ವರ್ಷ ವಾದರ್ಷ ಹತ್ತಿ ಅನುಕೂಲ ಜಗ್ಗೆ ಆಗಿತ್ತು ಸಾವಿರ. ಈ ವರ್ಷ ಮಳೆ ಬಂದು 3 ಎಕರೆ ಕೆಟ್ಟೋಗ್ಯಾರ ಸಾವಿರ. ಮಳೆ ಒಜ್ಜಾತು ಒಜ್ಜಾತ್ರಿ. ದೊಡ್ಡ ಆಳ ಬಂದು ಓದ್ಗ್ಯಾರ್ರಿ ಮೂರು ನಮ್ಮದೆಲ್ಲ ಎಲ್ಲರೂ ಹೋಗಿ ಹೊಳಕ್ಕೆ. ಮತ್ತೆ ಇದು ಈಗೇನ್ರಿ ಹತ್ತಿ ಮಾತ್ರ ಈಗ 3 ಫುಟ್ ಎತ್ತರ ನೋಡ್ರಿ. ಹತ್ತಿ 3 ಫುಟ್ ಎತ್ತರ ಕಾಯಿ ಹಿಡ್ದವು, ಕಾಯಿ ಆಗಿಬಿಟ್ಟದ್ರಿ, ಮಗ್ಗಿ ಆಗ್ಯದ, ಫಲ ಜಿಗ್ಗ್ಯಾದ ನೋಡ್ರಿ. ಹ್ಞೂ ಹ್ಞೂ. ಮತ್ತೆ ಮೆಣಸಿನ ಗಿಡ? ಮೆಣಸಿನ ಗಿಡ ನೋಡ್ರಿ ಬೇಸಾಯ್ತ್ರಿ, ಗೇಣು ಮ್ಯಾಗವ ರೀ. ಅಂದ್ರೆ ಈಗೆಲ್ಲ ಗೊಬ್ಬರಿಗೆ ಬಿಡಾಕತ್ರಿ? ಒಂದು ಸಲ ಹಾಕಿವ್ರಿ. ಅಂದ್ರೆ ಸಾವಿರ ಕೆರೆ ಮಾಡಿದ ಅಂದ ಕುರಿಯವ್ರು ಬೇಡ ಅಂದ್ರೆ ಮಣ್ಗಂಡ ಮಾಡ್ಕೊಂಡತ್ರ ಹೊಲದಾಗ. ಹ್ಞೂ, ನೀರಿನ ಸಲುವಾಗಿ ಸೀನಿಯರ್ ಬಿದ್ದುಬಿಟ್ಟವಲ್ಲ, ಅಲ್ಲೇ ತರ್ಬಿತಾರೆ, ಅಲ್ಲೇ ಇರ್ತಾರೆ. ಸರ್ಕಾರಿ ಗೊಬ್ಬರ ಭಾಳ ಹಾಕಂತಿಲ್ಲ ಈಗ. ಅಂದ್ರೀಗ ನಿಮ್ದು 10 ಎಕರೆ ಭೂಮಿ 1 ಎಕರೆ ಕೆರೆ ಮಾಡಿ ಅಂತ ಹೇಳಿದ್ರಿ, ಯಾಕೆ 1 ಎಕರೆ ಯಾಕೆ ಮಾಡಿದ್ರಿ ಅಂತ? ಒಂದು ಸಣ್ಣದ ಮಾಡಿದ್ರೆ 1/2 ಎಕರೆ ಮಾಡಿದ್ರೆ ಸಾವಿರ ಹಂಗಾಗಲ್ಲ ಸಾವಿರ, ನೀರಾಗಲ್ಲ. ಹ್ಞೂ, ನೀರಾಗಲ್ಲ ಸಲುವಾಗಿ ಹಂಗೆ ಮಾಡಿವಿ ನಾವು. ನೀರಿನ ಕಿರಿಕಿರಿಲ್ಲ. ಅಂದ್ರೆ 1 ಎಕರೆ ಮಾಡಿರಿ ಕೆರೆ? 1 ಎಕರೆ ಮಾಡಿವ್ರಿ. ಅಂದ್ರೆ 9 ಎಕರೆಗೆ ನೀರು ಆಡ್ತಾ? 9 ಎಕರೆ ಅಲ್ಲ, ಇನ್ನು 18 ಎಕರೆ ಆಡ್ತದೆ ಹೆಚ್ಚಿಗೆ. ಈಗ ಮಳೆಗಾಲ ತುಂಬುತ್ತಾ ಏನು? 24 ಗಂಟೆ ಇರ್ತಿದ್ವು, 12 ತಿಂಗಳೂ ನೀರು ಇರ್ತಾ? ಇಲ್ಲರಿ ಸಾವಿರ, ಇದು ಮಳೆ ತುಂಬ್ತದ, ಕೆನಲ್ ನೀರು ಬಂದು ಹೋಗ್ತಂತವ. ಹ್ಞೂ, ಎಲ್ಲ ಐತ್ರಿ. ಅಂದ್ರೆ ನೀರಿಗೆ ಕೊರತೆ ಇಲ್ಲ? ನೀರಿನ ಕೊರತೆ ಇಲ್ಲರಿ. ಅದ ನೀವು ಬ್ಯಾಸಿಗೆ ಬೆಳೆನೂ ಹಾಕೋಬಹುದು? ಏ ಅಲ್ರಿ, ಅಲ್ಲೇ ಅದು ಅಂದಾಗ ಬ್ಯಾಸಿಗೆ ಬೆಳೆ ಮಾಡಬಾರ್ದಲ್ಲ. ಹ್ಞೂ, ಉಗಾದಿಗೆ 4ನೇ ತಿಂಗಳ 5ನೇ ತಿಂಗಳು ರೀ ಸಾವಿರ ಉಗಾದಿ ಬರೋದು. ಹೌದು, ಅವಾಗ ತಕೊಂಬಿಡ್ಬೇಕು ನಾವು 4-5 ತಿಂಗಳದಾಗ ಓದಿ ಬರ್ತದೆ. ಅಲ್ಲ ಸಾವಿರ, ಏನು ಉಳಿಸ್ಬಾರ್ದಲ್ಲ. ಅದೇ ನೀರಿತ್ತಪ್ಪ ಅಂದ್ರೆ ತರಕಾರಿ ಗಿರ್ಕಾರಿ ಹಾಕಬಹುದು ಸಾವಿರ. ಅಲ್ಲಿ ಅದ್ವಾನ 2 ಕಿಲೋಮೀಟರ್ ಅದ ಹೊಲಾಗ ಸಾವಿರ. ಊರಿಂದ 2 ಕಿಲೋಮೀಟರ್? ಊರಿಂದ 2 ಕಿಲೋಮೀಟರ್ ಅದ. ಯಾಕೆ ಮತ್ತೆ ಅಲ್ಲಿ ಮನೆ ಮಾಡ್ಕೋಬಹುದಲ್ಲ? ಏ ಬೇಡ್ರಿ ಸಾವಿರ, ಅಲ್ಲಿ ಬೇಸಿಲ್ಲ. ಹ್ಞೂ, ನಾವು 6 ಗಂಟೆ ಹೊಲ ಬಿಟ್ಟು ಬಿಡ್ಬೇಕು. ಅಲ್ಲಿ ಅವು ಸಾಯಂಕಾಲ ಊರಿಗೆ ಸೇರ್ಬೇಕು? ಸೇರ್ಬೇಕು. 7 ಗಂಟೆ ಆಗದ್ರಾಗ ಮನೆ ಇರ್ಬೇಕು, 6 ಗಂಟೆ ಆದ್ರಾಗ ನಮ್ಮ ಹೆಸರಿಂದ ಮನೆ ಸೇರ್ಬೇಕು ನಾವು. ಈಗ ಕೆಲವೊಬ್ರು ಊರು ದೂರ ಆತದ, ಹೋಗಿ ಬರಕ್ಕೆ ಹೊತ್ತಾತದ, ಸುಮ್ಮನೆ ಟೈಮ್ ಎಷ್ಟು ಆಗತ್ತೆ ಅಂತ ಹೇಳಿ ಹೊಲದಾಗ ಒಂದು ಚಲೋ ಹೊತ್ತಿನಾಗೆ ಮನೆ ಕಟ್ಟಿಸ್ಕೊಂಡು ಅಲ್ಲೇ ಬಾಳೆ ಮಾಡ್ಕೊಂಡಿರ್ತಾರೆ. ಅವ್ರು ಸಾವಿರ ಅವರಿಗೆ ಅದು ನಮ್ಮ ಎರಗಲ್ಲ. ಹ್ಞೂ, ಚಲೋ ಇಲ್ಲ ಅಲ್ಲಿ. ಹಂಗಾಗಿ ಈಗ ಕೆರೆ ಮಾಡ್ಬೇಕಂತ ಯಾಕೆ ತಲೆಯಾಗಿ ಬಂತು ನಿಂಗಪ್ಪ? ಕೆರೆ ಮಾಡ್ಬೇಕಂತ್ರಿ? ಕೆರೆ ನೋಡ್ರಿ ಸಾವಿರ, ನಾವು ಸ್ವಂತ ರೊಕ್ಕಿಟ್ಟು ಹೊಲ ಬೆಳೆದಂತ ಆಸಕ್ತಿ ಮಾಡಿ ನೋಡಿ ಸಾವಿರ. ಅಲ್ಲ, ನೀರಿನ ಸಮಸ್ಯೆ ಐತಾ? ಏನು ಕೆರೆ ಹಾಕಬೇಕು? ನೀರು ದೂರ ರೀ, ಹೊಲಕ್ಕೆ ಸಿಗುತ್ತಿಲ್ಲ ಕೆನಾಲ್ ನೀರು. ಅದು ನೀರು ಪೂರ ಕೆಡಗಾಗಿ ಅದು ಹೊಲನೂ ಸಿ ಬೀಜ ಮೇಲೆ. ಆ ಕೆರೆ ತೋಡ್ದೆ ಅಂದ್ರೆ ಸಿ ಬೀಜ ಹೋಯ್ತು, ಎಲ್ಲ ಹೋಯ್ತು, ನಿಕ್ಕ ಒಂಡಾಗಿದೆ ನೋಡ್ರಿ ಹೊಲ. ಒಂಡಾಗ್ಯದ? ಏ ನಿಕ್ಕ ಒಂಡು. ಅಂದ್ರೆ 1 ಎಕರೆ ಭೂಮಿಯಾಗ ಈಗ ಎಷ್ಟು ಆಳ ತೆಗಿಸಿರಿ ಒಳಗೆ? 20 ಫುಟ್ ತೋರಿಸ್ರಿ ಒಳಗೆ ಆಳ. 20 ಫುಟ್ ಅದ? 20 ಫುಟ್ ಸೀನಿಯರ್ ಬಿದ್ದಾವ. ಸೀನಿಯರ್ ಬಿದ್ದ? ಯಾಕಂದ್ರೆ ಎರಿ ಹೊಲ ಸೀನಿಯರ್ ಬಿದ್ದ ಚಲೋ ಅದ? ಚಲೋ ಅದ್ರಿ. ನಮ್ಮ ಅಲ್ಲೆಲ್ಲ ಅಂದ್ರೆ ಸೀನಿಯರ್ ಎಲ್ಲಿ ಇಲ್ಲ, ಕುಡಿಯಕ್ಕೆ ನೀರು ಸಿಗತ್ತಲ್ಲ, 1 ಕಿಲೋಮೀಟರ್ ಹೊರನು ಸೀನಿಯರ್ ಇಲ್ಲ ಅಲ್ಲಿ. ಈಗ 1000 ಜಕ್ಕಲ್ ದಿನಪ್ಪ ಅಂತಂದ್ರೆ ಅಲ್ಲಿ ನೀರಿನ ಸಮಸ್ಯೆ ಭಾಳ. ಹಾ, 1000 ಅಲ್ರಿ, ಎಗ್ಗಡ ದಿನ್ನಿ, ನಾಗಡ ದಿನ್ನಿ, ತಿಪ್ಪಲ್ ದಿನ್ನಿ, ಜಕ್ಕಲ್ ದಿನ್ನಿ, ಇದು ಚಾಕಪುರ ಶೆಂಗಡಿ ದಿನ್ನಿ, ಇವೆಲ್ಲ ಬರೀ ಉಪ್ಪು ನೀರು ಅವ್ರಿ. ಹೌದು, ಕುಡಿಯಕ್ಕೂ ಭಾಳ ಸಮಸ್ಯೆ ಅದ. ಕುಡಿಯಕ್ಕಿಲ್ರಿ, ಮೈ ತೋಕೊಂಡ್ರೆ ತಲೆ ಮೇಲೆ ಕೂದಲು ಕೂಡ ಉಚ್ಚತ್ತವ. ಈಗ ಲಿಂಗಪ್ಪ ಅವ್ರಿಗೆ 1 ಎಕರೆ ಕೆರೆ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಬಹಳ ಕಷ್ಟಪಟ್ಟಿರಿ, ಎಷ್ಟು ರೊಕ್ಕ ಖರ್ಚಾಯ್ತಿರಿ? ಅದಕ್ಕೆ ಹೆಂಗ ಮಣ್ಣು ತೋರಿಸಿರಿ? ಹೆಂಗಿಲ್ರಿ ಸಾವಿರ, ವಾದರಸ ಮೆಣಸಿನಕಾಯಿ ಒಂದು 2 ಎಕರೆ ಹೆಚ್ಚಿದ್ವಲ್ಲ, 2 ಎಕರೆ ಮೆಣಸಿನಕಾಯಿ ರೊಕ್ಕ ರೊಕ್ಕರಿ 6.5 ಲಕ್ಷ ಬಂದ್ವು. 2 ಎಕರೆಗೆ 6.5 ಬಂದ್ವು ರೀ. ಹಂಗಾಗಿ ಸಾಲ ಪಾಲ ಎಲ್ಲ ಹೋಗ್ಬಿಡ್ತೀರಿ ಸಾವಿರ. ಮತ್ತೆ ಟ್ರಾಕ್ಟರ್ನು ಸ್ವಂತ ನಗದು ಕೊಡ್ತಾನೆ ಬಿಟ್ಟಿರಿ ಸಾವಿರ. ಅಂದ್ರೆ ಚಲೋ ಟ್ರಾಕ್ಟರ್ ತಗೊಂಡ್ರೆ? ಚಲೋ ತಗೊಂಡ್ರಿ, ಶೇಬಂಡ ಹೊಡಪೋರ್ ಅಂದ್ರೆ ಎಚ್ಚರ್ ಟ್ರಾಕ್ಟರ್, ದೊಡ್ಡ ಚಲೋ ಟ್ರಾಕ್ಟರ್ ತಂದ್ರಿ ಸಾವಿರ ನಗರಿ ಸೆಕೆಂಡ್. ಈಗ 1 ಎಕರೆ ಕೆರೆ ಮಾಡ್ಸಿವಿ ಅಂತ ಹೇಳಿದ್ರಲ್ಲ. ಹೌದು ಸರ್. ಈಗ ಒಳಗಿಂದ ಮಣ್ಣು ಏನ್ ಮಾಡಿದ್ರಿ? ಒಳಗಿನ ಮಣ್ಣು ಹೊಲದಾಗ ಹಾಕಿವ್ರಿ ಸಾವಿರ, ಒಂದು ಹೊಲ ಕಿತ್ತಿ. ಅಲ್ಲ, ಮತ್ತೆ ಒಳಗಿಂದ ಖರ್ಚು ಬಂದ್ಬಿಡುತ್ತಲ್ಲ, ಮಣ್ಣೇನು ಏನು ಹೊಲದಾಗ ಚೆಲ್ಬಿಟ್ರೆ ಹಂಗ? ಏ ಹೊಲದಾಗ ಹಾಕಿವ್ರಿ ಭಯ, ಬಹಳ ಚೆನ್ನಾಗಿ ಬಂದದ. ಈಗ ಏನ್ ಮಾಡ್ತದ, ಕೆಲವೊಂದ್ಸಲ ಒಳಗಿನ ಖರ್ಚು ಸ್ವಲ್ಪ ಸವಳು ಅವು ಇವು ಬಂದ್ಬಿಡ್ತಾವ, ಆ ಮಣ್ಣು ಹೊಲ ಕೆಡತ್ತ? ನಮ್ಮಲ್ಲಿ ಬಂಗಾರ ಬಣ್ಣ ಮಣ್ಣು. ಹ್ಮ್, ಆಗಿದೆ ಅದು ನೀರಾದ್ರು ಮಣ್ಣು ತೆಗೆದ್ರೆ ಬಂಗಾರ ಬಂದಂಗೆ ಬರ್ತದೆ ಮೀನ್ಸ್ ಒಳಗ ಭೂಮಿಯಾಗ. ಹಂಗ ಬಂಗಾರ ಕಲರ್ ಬಂದದಕ್ಕೆ ಹೊಲಕ್ಕೆ ಬೆಳೆ ಬರ್ತದೆ ನೋಡ್ರಿ. ಮತ್ತೇನ ಮಣ್ಣು ಬಂದಿದ್ದನ್ನ ರೋಡಿ ಗಿಡಿಗೆ ಹಾಕಿ? ಏ ಇಲ್ರಿ ಸಾವಿರ, ಎಲ್ಲ ಹೊಲದಾಗ. ಹೊಲದಾಗ ಮೊಲ ಅದು ನೋಡ್ರಿ ಸಾವಿರ, 200 ಕೋಪ್ಲೈನ್ ದೊಡ್ಡ ತಂದು ಒಡ್ಡಿಗೆ ಹಾಕ್ತೀರಿ ದೂರ್ಲಿಂದ ಕಿತ್ತಿ. ಭಾಳ ಟೈಮ್ ಕೂಡ ತಗೊಂಡಿಲ್ಲ, ಟ್ರಾಕ್ಟರ್ಗೂ ಭಾಳ ಖರ್ಚು ಬಂದಿಲ್ಲ ಸಾವಿರ. ಸಣ್ಣದ ತರಬಾರ್ದು ಕೋಪ್ಲೈನ್ ತೋರ್ಸಟ್ನಾಗ ಕೆರೆ ದೊಡ್ಡದು ತರಬೇಕು. ಹಿಟಾಚಿ? ಹಾಂ, ಹಿಟಾಚಿ 220 ತಂದಿವ್ರಿ ಸಾವಿರ. ಈಗ ಎಷ್ಟು ಖರ್ಚಾಯ್ತು 1 ಎಕರೆ ಕೆರೆ ಮಾಡ್ಬೇಕಂದ್ರೆ? 3.5 ನೋಡ್ರಿ ಸಾವಿರ ನಗದಿ. 3.5 ಲಕ್ಷ ರೂಪಾಯಿ ನಗದಿ ಕ್ಯಾಶ್ ಹೊಲದಾಗ ಕೊಟ್ಬಿಟ್ಟಿವ್ರಿ. ಅಂದ್ರೆ ಏನು ಇಲಾಖೆಯಿಂದ ಯಾವ್ದಾದ್ರು ಒಂದು ಯೋಜನೆಯಲ್ಲಿ ನಿಮ್ಗೆ ಅನುಕೂಲ ಆಗಲಿಲ್ಲ? ಏನೇನು ಸಹಾಯ ಅಲ್ರಿ, ಮೀನ ಬಿಡೋಕ್ಕೂ ಸಹಾಯ ಆಗಿಲ್ಲ. ನಾವು ಐದು ಸಾವಿರ ಕೊಟ್ಟು ಅವರೆಲ್ಲ ಆರು ತಂದು ಹೊಲ ಬಿಟ್ಟೋಗ್ರಿ ಸಾಬ್ರಿ. ಅಂದ್ರೆ ಹೊಂಡದಲ್ಲಿ ಮೀನು ಮರಿ ಹಾಕಿರಿ? ಹಾಕಿವ್ರಿ ಸಾಬ್ರಿ. ಮೀನ ಮೀನ ಭಾರಿ ಅವ. ಅದು ಯಾತ್ರಳಿ ಮೀನ ಅವ್ ನೋಡ್ರಿ, ಇಷ್ಟು ಮೂರಿನ ಚುದ್ದ ಅವ, ಬೆಳಗ್ಗೆ ಅವ ನೋಡ್ರಿ ಸಾಬ್ರಿ. ಅವ ಅಂದ್ರೆ ಮ್ಯಾಲೆ ಇರೋ ಮೀನ, ತಳಗಿರೋದಿಲ್ಲ ಅವು. ಮತ್ತೆ ಮೀನುಗಳಿಗೆ ಏನಾದ್ರು ಆಹಾರ ಹಾಕ್ಬೇಕಲ್ಲ? ಫುಡ್ಡು ನೋಡ್ರಿ ಸಾಬ್ರಿ, ಅವು ನೀರು ಕೆಡ್ತಾವಂತೆ ಹಾಕಿಲ್ಲ. ಮೀನ ಒಂದೊಂದು ನೋಡ್ರಿ ಸಾಬ್ರೆ, ಅರ್ಧ ಕೆಜಿ ಮೇಲೆ ಹೋಗ್ತಾರೆ. ಅಲ್ಲ ಮತ್ತೆ ಏನಾದ್ರು ರೆಡಿಮೇಡ್ ಫುಡ್ ಏನು ಹಾಕದಬೇಕಿಲ್ಲ ಸರ್? ಅದಕ್ಕೆ ಸೆಗಣಿ ಏರಿಸ್ತಾರೆ ಅವು ಹಾಕ್ಬಿಡ ತಪ್ಪದ. ನಾವು ಏನು ಹಾಕೋದಿಲ್ಲ, ಒಂದು ಬದುಕಬೇಕಲ್ಲ, ಮತ್ತೆ ಹೊಟ್ಟೆ ತುಂಬಕಲ್ಲ. ಅದಕ್ಕೆ ಏನು ತಿಂತವೆ ನೋಡ್ರಿ ಸಾಬ್ರೆ, ಹಂಗೆ ಬಂದ್ಬಿಟ್ಟವನು. ಅಲ್ಲ ಅದಕ್ಕೆ ದೇಕರಿಕೆ ಆಗ್ಬೇಕು, ಕಾಣ ಹಂಗೆ ಕಾಣ್ತದ. ಆರೋಗ್ಯವಾಗಿ ಬೆಳಿಬೇಕಪ್ಪ ಅಂತಂದ್ರೆ ವೈಜ್ಞಾನಿಕ ಮೀನು ಸಾಕಾಣಿಕೆ, ಅದಕ್ಕೆ ಮೇಲೆ ಫುಡ್ ಕೊಡ್ಬೇಕಾಗ್ತದೆ, ಅದಕ್ಕೆ ಕೆಲವೊಂದು ಔಷಧಿಗಳನ್ನ ಹಾಕ್ಬೇಕಾಗ್ತದೆ, ಔಷಧಿಗಳನ್ನು ಕೆಲವೊಂದು ಪುಡಿ ಹಾಕ್ಬೇಕಾಗ್ತದೆ. ಚಲೋ ಮಾರ್ಕೆಟ್ ರೇಟನ್ನು ಕೂಡ ಸಿಗ್ತದೆ. ಹಂಗೆ ಹಾಕಿದ್ರೆ ಹೆಂಗೆ ಸಾಬ್ರಿ? ಆದ್ರೆ ಸಹ ನಾವು ಏನು ಹಾಕಿಲ್ಲ, ಕೆರೆ ತೋರ್ಸಮ್ಮಂತೇಳಿ ಸರಿಯಾಗಿತ್ತಲ್ಲ, ತೆಗೆದ್ರೆ ಒಂದೊಂದು ಕೆಜಿ ಆಗಿದ್ದು ದೊಡ್ಡ ದೊಡ್ಡ. ಏನು ಮೇಪಟ್ಟೇನಿಲ್ಲ, ಕಾಲುವೆ ನೀರು ಬರೋದಕ್ಕೆ ತುಂಬೋದಕ್ಕೆ ಅವ್ರ ಕಾಲು ಮಾಡೋದಕ್ಕೆ ನಾವು ಟ್ರಾಕ್ಟರ್ ಪುಲ್ ಹಚ್ಚಿ ಕಾಲು ಮಾಡಿದ ಮ್ಯಾಗ ಮೀನು ಬೈಲಿಗೆ ಬಂದ್ವಿ ಸಾಬ್ರಿ. ಏನು ಮಾಡಿದ್ರಿ ಮೀನು? ಮೀನ ಟಿಂಬರಿ ಪಂಬರಿ ಹಂಗೆ ಕೊಟ್ಬಿಟ್ಟು ಸಾಬ್ರಿ. ನಾವು ಏನು ಈಸಲ ಏನು ಮಾಡ್ತೀವಿ ಈ ವರ್ಷ? ಅವ್ರು ಇಡೀವ್ರು ಬಂದರೆ ದಾಣಿ ಕೊಟ್ಬಿಡ್ತೀವಿ ಸಾಬ್ರಿ, ಅವ್ರಿಗಿಂತ ಕಮ್ಮಿ ರೇಟ್ನೇ ಕೊಟ್ಬಿಡೋಣ. ಹೊಲ ರೈತಾಗಂದ್ರೆ ಬೆಳೆ ಬೆಳಿಬೇಕು ಮತ್ತೆ. ಈಗ ಲಿಂಗಪ್ಪ ಅವ್ರು ಕೆಲವರು ಏನು ಮಾಡ್ತಾರೆ, ಈಗ ಕುಡಿಯ ನೀರು ಕೆಡ್ತದ ಅಂತೇಳಿ ಕೆಲವರು ಕೆರೆಗ ಮೀನು ಬೆಳೆಯಂಗಿಲ್ಲ, ಬಿಡಂಗಿಲ್ಲ ಅವರು. ಮತ್ತೆ ಅದಕ್ಕೆ ಹೆಂಗೆ ಕೆಲವೊಬ್ರು ಈ ಮೀನದಪ್ಪ ನೀರು ಕುಡಿಯೋ ವಾಸನೆ ಬರ್ತದಂತ ಹೇಳ್ತಾರೆ? ಏ ಇಲ್ರಿ ಸಾಬ್ರಿ, ನಿಚ್ಚಳ ಅವ ನೀರು, ನೀರು ಕುಡಿದ್ರೆ ಹೊಟ್ಟೆ ಒಳಗೆ ಕರ್ಬೇಕಾಡಿ ಹಂಗೆ ಜಡ್ಡೆ ಎಲ್ಲ ಜಾಪ್ತಿಲ್ಲ ಅಂತ ನೀರು ಬೆಳೆ ಮಾ ತೆಂಗಿನಲ್ಲಿ ಇದ್ದಂಗೆ ಅವ ಸಾಬ್ರಿ. ಅದ್ರ ಸಲುವಾಗಿ ಭೂಮಿನೂ ಮಳೆ ನೀರಿಗೆ ಬಂದಂಗೆ ಕೆನಲ್ ನೀರಿಗೆ ಬರೋಂಗಿಲ್ಲ, ಆಳು ನೀರು ಕಡಿದ್ರೂ ಬೆಳೆನೂ ಬರೋಂಗಿಲ್ಲ. ಮಳೆ ನೀರು ಗೊಬ್ಬರ ಕೊಡೋದು ಮೂರು ಸಲ ಮೆಣಸಿನ್ಕಾಯಿ ಬಿತ್ತಾರೆ ಸಾಬ್ರಿ, ಒಬ್ಬೊಬ್ಬರು ನಾಲ್ಕು ಸಲ ಬಿತ್ತಾರೆ. ಇದು ಎರಡೇ ಸಲ ಗೊಬ್ಬರ ಕೊಟ್ಟರೆ ಅದ್ರ ಒಟ್ಟು ಮೆಣಸಿನ್ಕಾಯಿ ಬೆಳೆಯಂಗಿಲ್ಲ, ಅಷ್ಟು ಕಾಪು ಬರೋಂಗಿಲ್ಲ. ಅಷ್ಟು ನೀರಿಂದಷ್ಟೇ ಕುರಿ ಗೊಬ್ಬರಕ್ಕೆ ಅಷ್ಟು ಬೆಳೆ ಬಂದ್ಬಿಡ್ತಾವೆ ನೋಡಿ. ಅಂದರೆ ಫಿನಿಶಿಂಗ್ ಮಾಡಿರಿ ಏನು ಕೆರೆ ಸುತ್ತಲೂ? ಏನ್ರಿ ಫಿನಿಶಿಂಗ್ ಅಂದರೆ? ಫಿನಿಶಿಂಗ್ ಏನೋ ತಂತಿ ಬೇಲಿ ಹಾಕಿರಿ ಸಾಬ್ರ. ಹಾಕಿಲ್ಲ ಯಾಕಂದ್ರೆ ದನಗಳು ಆಡೋವು ಎಲ್ಲ ಹೋಗ್ತಾವ. ಇಲ್ರಿ ಸಾಬ್ ಹಂಗೆ ಹೇಳೋದು ಹೆಂಗೆ ಮಾಡಿ ಸುತ್ತ? ಯಾಕಂದ್ರೆ ಆನಂತರ ಮೀನು ಇರ್ತಾವ, ಯಾರು ಹಿಡ್ಕೊಂಡು ಹೋಗ್ತಾರ ಅವು ಇವು ಆತಾವ. ಕೆಲವೊಂದು ಸುತ್ತಲೂ ಫಿನಿಶಿಂಗ್ ಮಾಡಿ ಗಿಡಗಳು ತೆಂಗಿನ ಗಿಡಗಳು ಹಾಕಿದ್ರಪ್ಪ ಅಂದ್ರೆ ಚಂದ ಇರ್ತದೆ. ಇಲ್ರಿ ಸಾಬ್ರ, ತೆಂಗಿನ ಗಿಡ ಹಾಕಕ್ಕ ದೂರ ಹತ್ತಿರ ಸಾಬ್ರೆ. ನುಗ್ಗೆ ಗಿಡ ಹಾಕಿನ ಒಂದು 50. ಅವ್ರು ನುಗ್ಗೆ ಗಿಡ ಅಂದ್ರೆ ಯಾವನ್ ಮುಟ್ಟಂಗಿಲ್ಲ. ಇಷ್ಟು ಅದಕ್ಕೇನು ಮತ್ತೆ ಈಗ ಕೆರೆ ತುಂಬಿದ ಮೇಲೆ ಹೊಲಕ್ಕೆ ನೀರು ಹೊಡಿಬೇಕಪ್ಪ ಅಂತಂದ್ರೆ ಏನಾದ್ರು ಮೋಟರ್ ಇಟ್ಟಿರೋ ಏನು ಹೆಂಗ್ ಮಾಡಿ? ಇಲ್ರಿ ನಮ್ದು ಒಂದು ಪಂಪ್ ಸೆಟ್ ಒಂದಾದ್ರಿ, ಜನರೇಟರ್ ಅಂತ. ಟ್ರಾಕ್ಟರ್ ಪುಲ್ಲಿ ಆರ್ ಆದ್ರಿ ಆ ಪಂಪು. ಅದು 9 ಎಕರೆ ಅವಲ್ಲ, ಟೈಮ್ ಅಂದ್ರೆ ಒಂದಿನ ಕಳಿಸ್ಬಿಡ್ತಾರೆ ಟ್ರಾಕ್ಟರ್. ಅಂದ್ರೆ ಟ್ರಾಕ್ಟರ್ ಅಲ್ಲಿ ಡೀಸೆಲ್ ಹಾಕಿ ಪುಲ್ಲಿ ಹಾಕ್ಬಿಟ್ರೆ ನೀರು ಹೊಡೆದ್ಬಿಡ್ತದೆ? ಕಲಾಸ್ ರೀ, ಅದು ಕನಿಷ್ಠ ಅಂದ್ರೆ ಒಂದು 5 ಎಕರೆ ಮೇಲೆ ತೊಯ್ತಿರಿ. ಒತ್ತಾಗಿ ಹೋದ್ರು ದಿನಕ್ಕೆ ಎರಡು ದಿನ ಮುಗಿತದ? ಎರಡು ದಿನದ ಒಳಗೆ ಮುಗಿತಾರೆ. ಆ ಟ್ರಾಕ್ಟರ್ ಪುಲ್ಲಿ ಆರ್ ಅಂದ್ರೆ ರೈತನು ಕೇಳ್ಬೋದು. ನಾನು ಬಂದು 8 ಬೋತ್ ಹೋಯ್ತಾವ ನೋಡ್ರಿ, ಒಂದ್ ಸ್ವಲ್ಪ 8 ಬೋತ್ ತುಂಬೋಗ್ಬಿಡ್ತಾರೆ. ದೊಡ್ಡದು ಫುಟ್ಬಾಲ್ ಫುಟ್ಬಾಲ್ ದೊಡ್ಡದ್ರಿ, 6 ಇಂಚ್ ಅದು. 6 ಇಂಚ್ ಹಂಗಾಗಿ ಸ್ವಲ್ಪ ಭೂಮಿ ಕಡೆಯಿಂದ ಊಟ ಸಿಕ್ಕ ನೋಡ್ರಿ ಸಾಬ್ರಿ. ಈಗ ಎರೆ ಭೂಮಿಗೆ ಚಲೋ ಜಾಸ್ತಿ ನೀರು ಬಿಟ್ಟಿಪ್ಪ ಅಂತಂದ್ರೆ ಮತ್ತೆ ಉಪ್ಪು ಆತದ ಮೇಲೆ ಸವಳ ತೇಲ್ತದ ಅಂತ ಹೇಳ್ತಾರೆ, ಮತ್ತೆ ಏನಾಗಿಲ್ಲ ನಿಮ್ ಭೂಮಿ ಸಾಬ್ರೆ? ನಾವು ಕೆನಲ್ ನೀರಿಗೆ ಏನಾಗದಲ್ಲ, ಮಳೆ ನೀರಿಗಂತೂ ಊಟ ಬಂಗಾರ ಊಟ. ಇದು ಹಳದ ನೀರು ಕಟ್ತವಲ್ಲ ಉಪ್ಪು ಬರ್ತದೆ ನೋಡಿ, ಗ್ಯಾರಂಟಿ ಬರ್ತದೆ. ನಿಮ್ಗೇನಾಗಿಲ್ಲ? ನಮ್ಮಲ್ಲಿ ಏನಾಗಿಲ್ಲ ರೀ. ಮತ್ತೆ ಉಪ್ಪಳದ್ರಿ, ಕೆರೆ ಮಾಡಿದ್ರೆ ಅಂದ್ರೆ ಉಪ್ಪಿತ್ತಲ್ಲ ಉಪ್ಪಳದ ನೋಡ್ರಿ, ಅದು ಬಸಳಕೊಂಬಿಡ್ತಲ್ದಾಗ ಸಿಪಿ ತೆಗಿಗೆ ಬರ್ತದೆ. ನೋಡಲಿಂಗಪ್ಪ ಅವರೇ, ಟ್ರ್ಯಾಕ್ಟರ್ ಐತೆ ಅಂತ ಹೇಳಿದ್ರಿ, ಬೆಳೆದದ್ದು 6.5 ಲಕ್ಷ ರೂಪಾಯಿಯಿಂದ ಸ್ವಂತ ರೊಕ್ಕ ಹಾಕಿ 1 ಎಕರೆ ಕೆರೆ ಮಾಡಿವಿ ಅಂತ ಹೇಳಿದ್ರಿ. ಸುತ್ತಲೂ ಈಗ 6 ಎಕರೆ ಹತ್ತಿ, 3 ಎಕರೆ ಮೆಣಸಿನಕಾಯಿ ಗಿಡ ಅಂತ ಹೇಳಿದ್ರಿ. ಟ್ರ್ಯಾಕ್ಟ್ರಿ ಚಲೋ ಕೆಲಸ ಮಾಡ್ತಾ ನಿಮ್ಗೆ ಸಾಬ್ರೆ? ನಾವೇನು ತಂದಿವ್ ಸಾಬ್ರೆ, ಅದು 9 ಎಕರೆ ಹೊಡೆಯೋದು, ಮನೆಗೆ ಬಿಡೋದು. ಮಂದಿ ಹೋಗಲಕ್ಕೆ ಹೋಗಿಲ್ಲ ಹೋಗಿಲ್ಲ ಸಾಬ್ರೆ. ಖಾಲಿದ್ದಾಗ ಬಾಡಿಗೆ ಬಿಡ್ಬೇಕಲ್ಲ? ಏ ಯಾರು ಕೊಡ್ತಾರೆ ಸಾಬ್ರೆ, ಎಲ್ಲ ಸುಳ್ಳು ಮಾತಾಗಲ್ಲ. ಅಲ್ಲಿ ಏಟ್ ಬಿದ್ದದ, 2 ಹತ್ತಂದೊಟ್ಟು ತಂದಿವಿ ನಾವು, 2 ಹತ್ತಾರು ತೋಲ್ ಚಲೋ, 1.5 ಲಕ್ಷ ಕೊಟ್ಟು ಅಷ್ಟೇ ಬಿದ್ದದ್ರಿ ಸಾಬ್ರಿ. ಅದು ಮನೆ ಹೊಲ ಕಟ್ಕೊಂಡು ಆರಾಮ ಮಲ್ಕೋಗಿ ಬಂದ್ರೆ ಸಾಕು ಸಾಬ್ರಿ. ನಾನು ಖಾಲಿದ್ದಾಗ ಮತ್ತೆ ಬೇರೆಯವ್ರ ಗಾಡಿಗೆ ದಿನ 500 ರೂಪಾಯಿ ಕೂಲಿನ ಹೋಯ್ತು ನಾನು. ಈಗ ಎತ್ತು ಎತ್ತಿಲ್ಲರಿ ಸಾಬ್ರಿ, ತೆಗೆದ್ಬಿಟ್ರೆ ಎತ್ತು ನೋಡ್ರಿ ಸಾಬ್ರಿ. ಅದರಿಂದ ನಮಗೆ ಮೇವರು ನಾನಲ್ಲ, ವಯಸ್ಸಾದ ಮೇಲೆ ಬಿಟ್ಬಿಟ್ಟು ಎತ್ತು ಎತ್ತಲಿಂದ ಮಾಡಿನಿ ಸಾಬ್ರಿ. ಮನೆ ಹುಡ್ರು ಮಾಡಲ್ಲ ಒಂದ್ವರೆಗೂ ಮೇವು ಕೊಕ್ಕೋ ಬರಪ್ಪ ಅಂತ ಹೇಳಿದ್ರೆ ಕೇಳಲ್ಲ? ಇಲ್ರಿ ಒಬ್ಬತ್ತಾನ ಸಾಬ್ರೆ, ಅತ್ತ ಇದಕ್ಕೆ ಓತಾನ ಮೆಡಿಸಿನ್ ಕೆಲ್ಸಕ್ಕೆ ಓತಾನ, ಮತ್ತೆ ಹೊಲಕ್ಕೆ ಬಂದ ಟೈಮ್ ಬಂದ ಹೊಲ ಕೆಲಸ ಮಾಡ್ತೇವೆ ತಂದೆ ಮಗ ಇಬ್ಬರೇ ನಾವು. ಈಗ ನಿಮ್ಗೆ 60-70 ವರ್ಷ ಅಂತ ಹೇಳಿದ್ರಿ, ಈಗ ನೀವು ಹೊಲದಾಗ ದುಡಿತೀರಿ? ಏ ಸಾಬ್ರೆ, ನಾನೇ ಟ್ರಾಕ್ಟರ್ ಇಂಡಸ್ಟ್ರಿ, ನಾನೇ ಕುಂಟೆ ಹೊಡಿತೀನಿ, ಗನ್ನ ಹಾಕೊಂಡು ಎಣ್ಣೆ ಹೊಡಿತೀನಿ. 70-80 ವರ್ಷ ಆದ್ರೂ ಕೂಡ ಏನಂದ್ ಏನು 50 ಕೆಜಿ ಎತ್ಕೊಂಡು ಈಗ ಎತ್ತಿ ಇಲ್ಲೇ ಎತ್ತಿ ಬಿಡ್ತೀನಿ, 50 ಕೆಜಿ ಎತ್ತಿನ ಹೊಲಕ್ಕೆ ನಾನೇ ಮಾಡ್ತೀನಿ ಕೆಲಸ. ಏನು ಬುಗಲಲ್ಲ ಅಂದಿನ ಸಣ್ಣ 35 ವಯಸ್ಸು ಇದ್ದ ಮಾಡಂಗೆ ಮಾಡ್ತೀನಿ ಕೆಲಸ. ಮುಂಜಾನೆ ಜಲ್ದಿ ಹೇಳುದು ಎದ್ದು ಬಿಡ್ತೀವಿ, 5 ಗಂಟೆಗೆ ಎದ್ದು ತೋರಿ. ಏನು ಮಾಡ್ತೀವಿ 5 ಗಂಟೆಗೆ? 5 ಗಂಟೆಗೆ ಎದ್ದು ನೀರು ಕಾಯಿಸ್ಕೊಂಡು ಮೈ ತೊಕ್ಕೊಂಡು ನಾನು ಎಲ್ಲಿಗೆ ಹೋಗೋದೆಲ್ಲ ತೈನಾತ್. ಚಾ ಕುಡಿದ ಮೇಲೆ ಅವ್ರಿಗೆ ಬರೋದು. ಅಂದ್ರೆ ಎಲ್ಲ ಹೊಲೆ ಮನೆ ಕೆಲಸ ನೀವು ಮಾಡ್ತೀರಿ ಈ ವಯಸ್ಸಿನಾಗ? ಎಲ್ಲ ನಾನೇ ಮಾಡ್ತೇನೆ, ನಮ್ಮದು ಮುಗಿಸ್ಕೊಂಡು ಮತ್ತೆ ಬೇರೆ ಕೂಲಿನೂ ಹೋಯ್ತು ನಾನು. ನಾನು ಮಾಡ್ತೀನಿ ನೋಡ್ರಿ, 10 ಎಕರೆ ಭೂಮಿ ಇದ್ಕೊಂಡು ಟ್ರ್ಯಾಕ್ಟರ್ ಇಟ್ಕೊಂಡು ಮತ್ತೆ ಇನ್ನೊಬ್ರು ಹೊಲಗ ಕೂಲಿ ಹೋಗ್ತೀನಪ್ಪ ಅಂತಂದ್ರೆ ನೋಡ್ರಿ ನಿಮ್ದು ಎಷ್ಟು ಶ್ರಮ ಇರಬೇಕು, ನಿಮ್ಗೆ ಎಷ್ಟು ದುಡಿಬೇಕು ಅಂತೇಳಿ ಆಸಕ್ತಿ ಇದೆ ನಮ್ಗೆ? ಆಸೆ ಇಲ್ರಿ, ಆರಾಮ್ ತಣ್ಣ ಊಟ ಮಾಡಿ ಸಾಕು, ನಮ್ದೇನು ಆಸೆ ಇಲ್ಲ. ಆಸಕ್ತಿ ಬಹಳ ಹುರುಪೈತಿ, ಇನ್ನು ದುಡಿಬೇಕು ದುಡಿಬೇಕು ದುಡಿಬೇಕಂಬುದು ಖಾಲಿ ಕುಂದ್ರ ಬಿಡದಂತ. ಖಾಲಿ ಕುಂತ್ರ ಹೊತ್ತು ಹೋಗುತ್ತಲ್ಲ, ಕೆಡ್ತೀವಿ ಖಾಲಿ ಕುಂತ್ರ. ಇಲ್ರಿ ಸಾಬ್ರ, ಹಂಗೆ ನಾವು ಊಟದಲ್ಲಿ 20-20 ವಿಷಯ ಊಟ ಮಾಡ್ತೀನಿ, ಮಧ್ಯಾಹ್ನ ಎದ್ದು ಉಣ್ತೀನಿ. ನಮ್ಗೆ ಆರೋಗ್ಯ ಸಲುವಾಗಿ ನಾವು ಬೀಡಿ ಇಲ್ಲ, ಅಡಿಕೆ ತೂರಿಲ್ಲ, ಅವತ್ತು ತಿನ್ನಂಗಿಲ್ಲ, ಉಪ್ಪಿನಲ್ಲಿ ಕೂಡ ಹಾಕಿವಂಗಿಲ್ಲ. ಹೌದು, ಬೀಡಿ ಚುಟ್ಟ ಒಗ್ಗಣಿ ಅವು ಹೊರಗೆ ನಾಷ್ಟ ಚಾಯ ಪಾಣಿ ಏನಿಲ್ಲ? ಏನಿಲ್ಲ, ಊಟ ಮಾಡಿ ನಮ್ಗೆ ಭಾಳ ಸಸ್ಟೇ ಊಟ ನಮ್ಮದು. ಹಂಗೆ ನಮ್ಮ ಮನೆಗೆ ಉಂಡ್ರೆ ಚಂದ, ಬೇರೆ ಉಣಪ್ಪ ಅಂದ್ರೆ ಉಣಂಗಿಲ್ಲ. ಹೆಂಗ್ರಿ ಲಿಂಗಪ್ಪ ಅವ್ರಿಗೆ ಎಷ್ಟು ವರ್ಷದಿಂದ ಮಾಡ್ಕೊಂತ ಬಂದ್ರಿ, ಹೆಂಗ ಅನ್ಸಕತ್ತೆ ಒಕ್ಕಲ್ತನ ನೋಡ್ರಿ ಸಾಬ್ರೆ? ಬೆಳೆ ಬಿತ್ತು ನಮ್ಮ ಕೈಯಾಗಿಲ್ಲ, ಭಗವಂತನ ಕೈಯಾಗದ, ಬೇಸ್ ಬೆಳೀತು ಮುಂದಾಯ್ತು. ಇಷ್ಟು ವರ್ಷ ಹಿಂದಕ್ಕೆ ಬಿದ್ದಿದ್ವಿ, ಸುಳ್ಳು ಹೇಳಬಾರ್ದು. ಈ ಶಿವನೊಂದು ಇಟ್ಟು ಕೊಟ್ಟ ನೋಡ್ರಿ, ಈ ವರ್ಷನು ಪರಮಾತ್ಮ ಪಾರ್ ಮಾಡಬಹುದು ಅಂತ ಲೆಕ್ಕ ಹಾಕಿ ನೋಡು. ದೇವರು ದುಡಿಯಕ ನಮ್ಗೆ ಸತು ಕೊಟ್ಟನ, ಒಂದು ಆರೋಗ್ಯ ಕೊಟ್ಟನ, ಹೊಲ ಮನೆ ಅದಾವ, ಮಾಡ್ಕಂತ ಮನೆ ಕೆಲಸ ಮಾಡ್ಕೊಂಡಿ. ಹೌದು ಸಾಬ್ರ. ಮತ್ತೆ ಹೆಂಗ್ರಿ ಈ ಸಲ ಮಳೆ ಬೆಳೆ ಚಲೋ ಆಗಿದೆ ಈ ವರ್ಷ? ಮಳೆ ಜಗ್ಗಿಯಾದ್ರೆ ಸಾಬ್ರ, ಅದರಿಂದ ಬೆಳೆ ಕೆಟ್ಟವ. ಇಲ್ಲಿಂದ ಸ್ವಲ್ಪ ಒಂದು ಸ್ವಲ್ಪ ಮಳೆ ಬೇಕು ಸದ್ಯ, ಆಮೇಲೆ ಮಳೆ ಬಂದ್ರೆ ಪರಮಾತ್ಮ ಮಾಡಿ ನೋಡ್ರಿ ಸಾಬ್ರ. ಕಸ ಕಡ್ಡಿ ಎಲ್ಲ ಕ್ಲಿಯರ್ ಆಗದ? ಕ್ಲಿಯರ್ ಮಾಡಿವ್ ಸಾಬ್ರಿ. ಎಲ್ಲ ಈ ಸಲ ಮಳೆ ಜಾಸ್ತಿ ಬಂದು ಕೆಲವೊಂದು ಹೊಲದಾಗ ನಾರು ಸತ್ತು ಮಿಷಿನಾರು ಓದಲ್ಲ, ಒಬ್ಬೊಬ್ಬ ರೈತರ ಹೊಲದಾಗ ಏನೇನು ಕೇಳಬಾರ್ದು. ಹೌದು, ಹತ್ತಿನೂ ಇಂಕಟ್ಟು ಹೊಡೆದ್ರೆ ಹತ್ತಿನೂ ಆಗೋದಿಲ್ಲ. ಅವ್ರು ಸ್ವಲ್ಪ ಜೂನ್ ಲಾಸ್ಟ್ ವೀಕ್, ಜೂನ್ ಫಸ್ಟ್ ವೀಕ್ನಾಗ ಬಿತ್ತಿದ್ದು ಹತ್ತಿಗಳು ಸ್ವಲ್ಪ ಎತ್ತರ ಬೆಳೆದಾವ, ಚಲೋ ಅದಾವ, ಕಾಯಾಗ್ಯವು. 6ನೇ ತಿಂಗಳದಾಗ ಯಾರು ಊರ್ಯಾರ ಅವ್ರಿಗೆ ಏನಾದ್ರು ಒಂದು ರೇಟ್ ಊಟ ಸಿಕ್ಕ ನೋಡ್ರಿ ಸಾಬ್ರೆ. ಇವ್ರು 7 ತಿಂಗಳ ಊರ್ಯ ಸ್ವಲ್ಪ ತ್ರಾಸ ನೋಡ್ರಿ ಸಾಬ್ರೆ. ಒಳ್ಳೇದು ಲಿಂಗಪ್ಪ ಪೂಜಾರಿ ಅವರೇ, ಭಾಳಷ್ಟು ಖುಷಿಯಿಂದ ಮಾತಾಡಿದ್ರಿ. ಒಟ್ಟಿನಲ್ಲಿ 9 ಎಕರೆ ಭೂಮಿ, 1 ಎಕರೆ ಕೆರೆಯನ್ನು ಮಾಡಿಕೊಂಡು ಟ್ರ್ಯಾಕ್ಟ್ರಿ ಇಟ್ಟುಕೊಂಡು ಈ ವರ್ಷ ಇಳಿ ವಯಸ್ಸಿನಲ್ಲೂ ಕೂಡ ಚಲೋತ್ನಾಗಿ ಒಕ್ಕಲ್ತನ ಮಾಡಾಕತ್ತೀರಿ, ನಿಮ್ಮ ಕೃಷಿ ಮತ್ತು ಚಲೋತ್ನಾಗಿ ಬೆಳೀರಿ. ಮತ್ತು ಈ ವರ್ಷ ನೀವು ಮೀನು ಮರಿ ಸಾಕಾಣಿಕೆಯನ್ನು ಕೂಡ ಮಾಡಿದಿರಿ, 5,000 ಮೀನು ಮರಿಗಳನ್ನು ಕೂಡ ನಿಮ್ಮ ಒಂದು ಕೆರೆಯಲ್ಲಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರಿ. ಚೆನ್ನಾಗಿ ಪಾಲನೆ ಮಾಡಿರಿ, ಒಳ್ಳೆ ರೇಟು ಕೂಡ ಅದರಿಂದನೂ ಕೂಡ ಒಳ್ಳೆ ಆದಾಯವನ್ನು ಪಡ್ಕೋಬಹುದು, ನಿಮ್ಮ ಕೃಷಿ ಮತ್ತಷ್ಟು ಚಲೋ ಆಗಲಿ. ನಿಮ್ಮ ಕೆಲವು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ಲಿಂಗಪ್ಪ ಅವರೇ. ನಮಸ್ಕಾರ. ನಮಸ್ಕಾರ ಸಾಬ್ರೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಕ್ಕಲ್ದಿನ್ನಿ ಗ್ರಾಮದ ರೈತರಾದ ಲಿಂಗಪ್ಪ ಪೂಜಾರಿ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ, ಕೃಷಿಯಲ್ಲಿ ಟ್ರ್ಯಾಕ್ಟರ್ ಅನ್ನು ಸ್ವಯಂ ಚಾಲನೆಗೊಳಿಸುತ್ತಾ ಕೆಲಸ ಮಾಡಿಸುತ್ತಿರುವ ಜಕ್ಕಲ್ದಿನ್ನೆಯ ವಿದ್ಯಾರ್ಥಿನಿ ಕುಮಾರಿ ಹುಲಿಗೆಮ್ಮ ಅವರೊಂದಿಗೆ ಮಾತುಕತೆ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಕೃಷಿಯಲ್ಲಿ ತೊಡಗಿದಂಥ ವಿದ್ಯಾರ್ಥಿನಿ, ಸಾಮಾನ್ಯವಾಗಿ ವಿದ್ಯಾರ್ಥಿನಿಯರು ಒಕ್ಕಲುತನದ ಕಡೆ ವಾಲೋದು ಭಾಳಷ್ಟು ಕಡಿಮೆ. ಆದರೆ ಮನೆ ಕೆಲಸವನ್ನು ಮಾಡೋದಿರ್ಬೋದು, ಬೇರೆ ಒಂದು ಅಭ್ಯಾಸ ಮಾಡೋದಿರ್ಬೋದು, ಇನ್ನಿತರ ಕಾರ್ಯಕ್ರಮಗಳಲ್ಲಿ ಏನಾದರೂ ಟೇಲ್ರಿಂಗ್ ಮಾಡೋದಿರ್ದು ಇಂಥವೆಲ್ಲ ಮಾಡ್ತಿರ್ತಾರೆ. ಆದರೆ ಹುಲಿಗೆಮ್ಮ 4ನೇ ಸೆಮ್ಮಲ್ಲಿ ಪದವಿಯನ್ನು ಮಾಡ್ತಿದ್ದಾರೆ. BA ಪದವಿಯನ್ನು ಶಿರವಾರದಲ್ಲಿ ಓದ್ತಾ ಇದ್ದಾಳೆ. ಆ ಹುಲಿಗೆಮ್ಮನ ಊರು ಶಿರವಾರ ತಾಲೂಕು ಜಕ್ಕಲದಿನ್ನಿ ಗ್ರಾಮ. ಈ ಒಂದು ಹುಲಿಗೆಮ್ಮ ವಿಶೇಷವಾಗಿ ಕೃಷಿ ಕೆಲಸಗಳನ್ನು ಎಲ್ಲ ಮಾಡ್ತಿದ್ದಾರೆ. 4ನೇ ಸೆಮ್ಮಲ್ಲಿ BA ಜೊತೆಗೇ ಇವತ್ತು ಟ್ರ್ಯಾಕ್ಟರ್ ಹೊಡೆದಿರ್ಬೋದು ಅಥವಾ ಕುಂಟಿ ಹೊಡೆದಿರ್ಬೋದು, ನೇಗಿಲ ಹೊಡೆದಿರ್ಬೋದು, ಟ್ರ್ಯಾಕ್ಟರ್ನಿಂದ ಏನೆಲ್ಲ ಒಕ್ಕಲುತನದ ಕೆಲಸಗಳನ್ನು ಮಾಡಬೇಕು ಅದನ್ನೆಲ್ಲ ಕೆಲಸವನ್ನು ಹುಲಿಗೆಮ್ಮ ಮಾಡಿಸ್ತಾ ಇದ್ದಾಳೆ. ತನ್ನ ಓಜಿನ ಜೊತೆ ಮೋಟರ್ ಸೈಕಲ್ ಹೊಡೆದು ಅಥವಾ ಹೊಲಕ್ಕೆ ಹೋಗೋದಿರ್ಬೋದು, ಕೃಷಿ ಯಾವುದೇ ಕೆಲಸ ಬಂದರೂ ಧೈರ್ಯದಿಂದ ಗಂಡು ಮಕ್ಕಳ ಹಾಗೆ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಕಲೆಯನ್ನು ಹುಲಿಗೆಮ್ಮ ಬೆಳೆಸಿ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹುಲಿಗೆಮ್ಮ ಯಾಕೆ ಈ ಥರ ಈ ಒಂದು ಕ್ಷೇತ್ರಕ್ಕೆ ಆಸಕ್ತಿ ಬರ್ತಾ ಇದೆ, ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ? ಯಾಕಂದರೆ ಸಾಮಾನ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಒಂದು ಕೃಷಿ ಕೆಲಸವನ್ನು ಮಾಡುವಂಥವ್ರು ಹೆಣ್ಮಕ್ಳು ಅಂತ ಹೇಳ್ಬೋದು. 100-50% ಭಾಗ ಎಲ್ಲ ಕೆಲಸಗಳು ಹೆಣ್ಮಕ್ಳು. ಇವತ್ತು ಕಳೆ ತೆಗೆದಿರ್ಬೋದು, ಬೀಜ ಹಾಕೋದಿರ್ಬೋದು, ತೆನೆ ಮುರೋದಿರ್ಬೋದು, ಏನೇ ರಾಶಿ ಮಾಡೋದಿರ್ಬೋದು, ಎಲ್ಲ ಭಾಳಷ್ಟು ಕೆಲಸ ಮಾಡೋರು ಹೆಣ್ಮಕ್ಳೇ. ಆದರೆ ದೊಡ್ಡ ದೊಡ್ಡ ಟ್ಯಾಕ್ಟರ್ಗಳನ್ನು ಹೊಡೆಯೋದು ಮುಂತಾದ ಕೆಲಸಗಳನ್ನು ಯಾರು ಮಾಡೋದಿಲ್ಲ. ಆದರೆ ಎತ್ತು ಹೊಡೆದು, ಕುಂಟೆ ಹೊಡೆದು ಇವೆಲ್ಲ ಕೆಲಸಗಳು ಭಾಳಷ್ಟು ಕಡಿಮೆ ಅಂತ ಹೇಳ್ಬೋದು. ಆದರೆ ಹುಲಿಗೆಮ್ಮ ಇದನ್ನು ಕರಗತ ಮಾಡಿಕೊಂಡಾಳೆ. ಈಗಾಗಲೇ ಅಲ್ಲಲ್ಲಿ ಸುದ್ದಿ ಆಗ್ತಾ ಇದೆ. ಹುಲಿಗೆಮ್ಮ ಸಾಕಷ್ಟು ಬೇರೆ ಬೇರೆ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇವರ ಒಂದು ಸಾಧನೆ ಮಾಡಿದರೆ ಅದೆಲ್ಲ ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯೊಂದಿಗೆ ಹುಲಿಗೆಮ್ಮ ಅನುಭವಗಳನ್ನು, ಯಾಕೆ ಈ ಒಂದು ಕ್ಷೇತ್ರಕ್ಕೆ ಬಂದರು, ಯಾವ ರೀತಿ ಕಲಿತಾ ಇದ್ದಾಳೆ, ಹೇಗೆ ಒಂದು ಕೆಲಸವನ್ನು ಮಾಡಿಸ್ತಿದ್ದಾರೆ ಅಂತಕ್ಕಂಥ ವಿಚಾರ ಹುಲಿಗೆಮ್ಮ ಹಂಚ್ಕೊತದಾಳೆ. ಹುಲಿಗೆಮ್ಮ, ನಿನಗೆ ಈಗ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಅಭ್ಯಾಸ ಎಲ್ಲಿ ಮಾಡಿದೆ? ಸೆಕೆಂಡ್ ಪಿ ಯು ಸಿ ಸಿರ್ವಾರದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದ್ರಿ ಸರ್. ಡಿಗ್ರಿನ ಗೌರ್ಮೆಂಟ್ ಕಾಲೇಜ್. ಈಗ ಏನು ಸದ್ಯ ಬಿ ಎ ಓದ್ತಾ ಸರ್? ಬಿ ಎ ಫೋರ್ತ್ ಸೆಮಿಸ್ಟರ್. ಈಗ ಇತ್ತೀಚೆಗೆ ನಿಮ್ಮ ಒಂದು ಟ್ರ್ಯಾಕ್ಟರ್ ಹೊಡಿತಕ್ಕಂಥದ್ದು ಅಲ್ಲಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ, ಕೃಷಿ ಕೆಲಸ ಮಾಡ್ತಕ್ಕಂಥದ್ದು. ಈ ಒಂದು ಕೆಲಸ ಮಾಡ್ತಕ್ಕಂಥದ್ದು ಎಷ್ಟು ವರ್ಷದಿಂದ ತಾನು ಮಾಡ್ತಾ ಇದ್ದೆ? ನಾವು ನಮ್ಮಪ್ಪ ಇರುವಾಗಲೇ ಕಲ್ತಿದ್ವಿ ಸರ್. ನಮ್ಮಪ್ಪ ಸ್ಟ್ರೋಕ್ ಆಯ್ತು ರೀ, ನಾ ಸೆಕೆಂಡ್ ಪಿ ಯು ಸಿ ಓದುವಾಗೆ ಸ್ಟ್ರೋಕ್ ಹೊಡಿತೀರಿ, ನಡೆಯಕ್ಕೆ ಆಗ್ತಿದ್ದಿಲ್ಲ ರೀ. ಅವಾಗ ನಾವು 15 ಎಕರೆ ಹೊಲ ಮಾಡಿದ್ದೀವಿ ರೀ, ಅದ್ರ ನೋಡ್ಕ್ಯಾಕ ಯಾರ ಕೈಲಿ ಆಗಲಿಲ್ಲ ರೀ. ನಮ್ಮಣ್ಣ ನಮ್ಮಪ್ಪ ಸ್ಟ್ರೋಕ್ ಬ್ರೈನ್ ಸ್ಟ್ರೋಕ್ ಆದಲಿಂದ ನಮ್ಮಣ್ಣ ಫುಲ್ ಬುಗುಳ್ ಬಿದ್ದುಬಿಟ್ನ ರೀ. ಮುಂದೆ ಹೆಂಗಪ್ಪ ಮಾಡೋದು ಅಂದು ನಮ್ಮಪ್ಪ ಕಲಿಸಿಕೊಟ್ಟಿದ್ದೆಲ್ಲ ನಾನು ನಮ್ಮಣ್ಣ ಮಾಡ್ತಿದ್ದೀವಿ ರೀ. ನಮ್ಮಪ್ಪನ ನೋಡ್ಕ್ಯಂತ ಫಸ್ಟಿಗೆ ನಮ್ಮಪ್ಪ ಇರುವಾಗ ಕಲ್ತಿದ್ದು ನಮ್ಮಪ್ಪನ ಕರ್ಕೊಂಡು ಓದ್ತಿದ್ವಿ ರೀ, ಗಾಡಿ ಮೇಲೆ ಕುಂದಿರ್ಸ್ಕೊಂಡು ಎತ್ತಿಗೆಂದು ಓದ್ತಿದ್ವಿ ರೀ. ನಮ್ಮಪ್ಪ ಇಂತಿಂಥದ್ದು ಎಣ್ಣೆ ಹೊಡಿಬೇಕಂತ ಹೇಳ್ತಿದ್ನೇ ರೀ. ಆದರೆ ಅದೇ ಥರ ಮಾಡ್ಕೊಂಡು ಬಂದೀವಿ ರೀ. ನಮ್ಮಪ್ಪ 2019 ಸ್ಟೋಕ್ ಹೊಡೆದಿತ್ತು ರೀ, 2021 ಜನವರಿಗೆ ತೀರ್ಕೊಂಡ್ರಿ ರೀ. ನಾವು ಉಳಿಸ್ಬೇಕಂತ ಜಗ್ಗೆ ಪ್ರಯತ್ನ ಪಟ್ಟಿವಿ ರೀ, ಸಾಲ ಮಾಡ್ಕೊಂಡು ತೋರಿಸಿದೀವಿ ರೀ, ಅಂದರೆ ಉಳ್ಳಿಲ್ಲ ರೀ ನಮ್ಮಪ್ಪ. ಹಂಗಾಗಿ ಮತ್ತೆ ನಮ್ಮಪ್ಪ ತೀರೋದ್ಮ್ಯಾಗೂ 15 ಎಕರೆ ಹೊಲ ಮಾಡಿದ್ದೀವಿ ರೀ. ಅದರಲ್ಲಿಂದ ಲಾಸ್ ಬಂತ್ರಿ, ಫುಲ್ ಲಾಸ್ ಬಂತ್ರಿ. ಈ ಕಡೆ ನಮ್ಮ ಅಪ್ಪಗೆ ತೋರಿಸಿದ ಸಾಲ, ಈ ಕಡೆ ಇದು ಸಾಲ ಅಂದು ಈಗ ಬಿಟ್ಟು ಬಿಟ್ಟಿವಿ ರೀ. ಮನೆ 1-3 ಎಕರೆ ಹೊಲ ರೀ, ಲೀಜಿಗೆ 1-3 ಎಕರೆ ಮಾಡ್ತೀವಿ ರೀ. ಅದರಲ್ಲೇ ನಾವೇ ಬೆಳ್ಕೊಂಡು ಎಲ್ಲಷ್ಟು ಟ್ರ್ಯಾಕ್ಟರ್ದು ಗಳೆದು ಗಳೆವಿ ಎತ್ತೂ ಮಾರಿದ್ದೀವಿ ರೀ. ಸಾಲ ಸಲಿಗ ಮಾರಿವಿ ರೀ, ರೊಕ್ಕ ಕೇಳಿದ್ರಿ ರೀ ಅವರು, ಅದಕ್ಕೆ ಮಾರಿ ರೊಕ್ಕ ಕೊಟ್ಟಿವಿ ರೀ. ಈಗ ಗಳೆವು ಲೀಜಿಗೆ ಕೊಡ್ತೀವಿ ರೀ, ನಮ್ಮ ಕೆಲಸ ಆಗೋಣ, ಕೂಲಿ ಮಾಡಿ ಗಳೆದು ರೊಕ್ಕ ನಾವು ಕೊಡ್ತೀವಿ ರೀ. ಮನೆ ಕೆಲಸ ಎಲ್ಲ ಹೊಲ್ದ ಕೆಲಸ ನಾವೇ ಮಾಡ್ಕೊಂತೀವಿ ರೀ. ಈಗ ಯಾರನ್ನ ಒಂದು ಆಳು ಇಡ್ಲಾರಂಗೆ ಮಾಡ್ತೀವಿ ರೀ. ಹುಲಿಗೆಮ್ಮ, ಈಗ ನೀನು ಪಿ ಯು ಸಿ ಇದ್ದಾಗನ ಟ್ರ್ಯಾಕ್ಟರ್ ಹೊಡೆದು ಎಲ್ಲ ಒಕ್ಕಲ್ತನದ ಕೆಲಸ ಮಾಡೋದು ಕಲ್ಕೊಂಡ್ಬಿಟ್ಟು? ಹ್ಞೂ ರೀ, ಪಿ ಯು ಸಿ ಇದ್ದಾಗೆ ಕಲ್ತು. ಅದ್ರ ಮುಂಚೆ ಏನಿರಲಿಲ್ಲ? ಅದ್ರ ಮುಂಚೆ ಏನು ಇದ್ದಿಲ್ಲ, ಗೊತ್ತೇ ಇದ್ದಿದ್ದಿಲ್ಲ. ಅಷ್ಟೇ ನಮ್ಮಪ್ಪಗೆ ಜಗ್ಗೆ ಲಾಭ ಆಗಿತ್ರಿ. ನಮ್ಮಪ್ಪ 30 ಎಕರೆ ಹೊಲ ಮಾಡ್ತಿದ್ನಿ ರೀ, ಲೀಸು 30 ಎಕರೆ ಹೊಲ ರೀ, 15 ಲಕ್ಷ ಉಳಿತಾಯ ಮಾಡ್ಕೊಂಡಿದ್ದಾರೆ ನಮ್ಮಪ್ಪ ವರ್ಷ ರೀ. ಅಷ್ಟು ಉಳಿದಿತ್ರಿ, ಏನೋ ಮತ್ತಿನ್ನ ಜಾಸ್ತಿ ಹೊಲ ಮಾಡಕ್ಕೆ ಹೋಗಿ ಹಿಂಗಾಯ್ತ್ರಿ, ಬ್ರೈನ್ ಸ್ಟೋಕ್ ಹೊಡೆದು ಬಿಡ್ತಿರಿ, ಇದು ಗೊಬ್ಬರ ಸಾಲ ಬಾಕಿ ಜಗ್ಗೆ ಆಗ್ಬಿಡ್ತಿರಿ. ನಮ್ಮ ಕೈಲಿ ಅಷ್ಟು ಮಾಡೋದಾಗ್ತದೇನ್ರಿ, ನಮ್ಗೆ ಅನುಕೂಲ ಆಗೋಷ್ಟು ಮಾಡ್ಕೊಂಡಿವಿ ರೀ. ನಾವು ಈಗ ನೋಡಮ್ಮ, ಟ್ರ್ಯಾಕ್ಟರು ಕಲಿಬೇಕಾದ್ರೆ ಅದಕ್ಕೆಲ್ಲ ಮುಂಚೆ ಹೇಗೆ ತರಬೇತಿ ತೊಗೊಂಡೆ ನೀನು? ಯಾರು ಕಲಿಸಿದ್ರಿ? ಯಾಕಂದ್ರೆ ಟ್ರ್ಯಾಕ್ಟರ್ ಹತ್ಬೇಕಂದ್ರೆ ಅಷ್ಟು ಸರಳ ಅಲ್ಲ. ಟ್ರ್ಯಾಕ್ಟರ್ ಕೆಲಸ ಮಾಡೋದು ಹೊಲದಲ್ಲಿ ಗಳೆ ಹೊಡೆದಿರ್ಬೋದು, ಪಡ್ಲಿಂಗ್ ಮಾಡೋದಿರ್ಬೋದು, ಅಥವಾ ಕುಂಟಿ ಹೊಡೆದಿರ್ಬೋದು, ಇನ್ಯಾವುದ್ರಲ್ಲಿ ಲೆವ್ಲಿಂಗ್ ಮಾಡೋದಿರ್ಬೋದು, ಇಂಥವೆಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ತರಬೇತಿ ಬೇಕು. ನಿನಗೆ ಇದಕ್ಕೆ ಟ್ರ್ಯಾಕ್ಟರ್ ಹತ್ತಲಿಕ್ಕೆ ಕಲಿಸಿದವ್ರು ಯಾರು? ನಾ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತೀನಿ ರೀ. ನಾ ಕಾಲೇಜಿಗೆ ಹೋಗಿ ನಾ ಬಸ್ ಓಡಿಸೋದು ಸಮತಿಗೆ ಅಬ್ಸರ್ವ್ ಮಾಡ್ತಿರ್ತೀನಿ ರೀ ನಾನು. ಒಂದೇರ ನಮ್ಮಪ್ಪ ನಮ್ಮಣ್ಣ ಅವು ಚಾವಲ್ಸ್ ಬಿಚ್ಚಕತ್ತಿದ್ದೀರಿ ರೀ, ಕುಂಟೆವು ಅವು ಬಿಚ್ಚ ಸಲಗೆ ನಾನು ಅವು ನೋಡ್ಕೊಂತಿದ್ದೆ ರೀ. ನಮ್ಮಪ್ಪ ಏರಮ್ಮ ಅದೇನಾತದ ಒಡಿ ಅನ್ನ ರೀ, ಸುಮ್ಮನೆ ಒಂದೇ ಸಲ ಹಿಂಗೆ ಓಡಿಸ್ಕೊಂಬಂದೆ ರೀ ಅಷ್ಟೇ, ಏನು ಇದ್ದಿದ್ದಿಲ್ಲ ರೀ ಅದಕ್ಕೆ, ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಬಂದೆ ರೀ. ಆಮೇಲೆ ನಮ್ಮಣ್ಣ ಓಡಿಸ್ತಿದ್ನೆ ರೀ, ಇಷ್ಟು ಹಿಂಗಮ್ಮಿ ಹಿಂಗ ಅಂತ ಹೇಳ್ತಿದ್ನ ರೀ. ಅದರಂಗೆ ನಾನು ನಮ್ಮಣ್ಣನಿಂದ ತರಬೇತಿ ಪಡ್ಕೊಂಡೆ. ನಿನಗೆ ಟ್ರ್ಯಾಕ್ಟರ್ ಹತ್ತಿ ಓಡಿಸುವಾಗ ಭಯ ಆ ಥರ ಏನಾರು ಆದಿತ್ತು ಅಂತಕ್ಕಂಥ ಏನಿರಲಿಲ್ಲ? ಭಯ ಏನಿಲ್ಲ ರೀ, ಪ್ರತಿಯೊಂದಕ್ಕೂ ಏನು ಭಯ ಇಲ್ಲ ರೀ. ಎಲ್ಲಷ್ಟು ಓಡಿಸ್ತೀನಿ ರೀ, ಟಾಟಾ ಏಸ್ ಓಡ್ತೀನಿ ರೀ, ಬುಲ್ಲೇರ್ ಓಡಿಸ್ತೀನಿ ರೀ ಎಲ್ಲ. ಅಂದರೆ 2-ವೀಲರು ಎಲ್ಲ ಮೋಟರ್ ಸೈಕಲ್ಗಳು ಜೊತೆಗೆ ಕಾರ್ಗಳು ಬೋಲೆರೋ ಗಾಡಿ ಟ್ರ್ಯಾಕ್ಟರ್ಗಳನ್ನು ಎಲ್ಲ ಹೊಡಿತೀವಿ? ಹಾಂ, ಎಲ್ಲ ಓಡಿಸ್ತೀವಿ. 4-ವೀಲರ್ ಹೊಡಿಲಿಕ್ಕೆ ಬೋಲೆರೋ ಗಾಡಿ ಹೊಡಿಲಿಕ್ಕೆ ಹೆಂಗೆ ಕಲಿಸಿದ್ರಿ? ಎಲ್ಲ ಗೇರ್ ಹಾಕೋದಿರ್ಬೋದು, ಟರ್ನಿಂಗ್ ಇರ್ಬೋದು, ರಿವರ್ಸ್ ಇರ್ಬೋದು, ಇದೆಲ್ಲ ತಗೊಳೋದು? ನಮ್ಮ ದೊಡ್ಡಪ್ಪನ ಮಗ ಅಳೆಸ್ರಾಗ ಅನ್ರಿ, ಅಥವಾ ಬುಲ್ಲೇರ್ ಓಡಿಸ್ತಾನೆ ರೀ, ಕೂಲರ್ನ ಕರ್ಕೊಂಡ್ ಆತ ಓದಂಗೆಲ್ಲ ಕಲೆ ಬಿಡ್ತಿದ್ನೆ ರೀ, ಕಲಸು ಕಲಸು ಕಲಸು ಅಂತ. ಆತ ಓಡಿಸೋದು ನೋಡಿ ಅಬ್ಸರ್ವ್ ಮಾಡ್ತಿದ್ನೆ ರೀ, ನಾ ಓಡಿಸ್ತೀನಿ ಬಿಡ ಅಂದ್ರೆ ಅವಲಿಂದ ಕಲ್ತಿನಿ ರೀ. ಈಗ ನಿನ್ನ ಕೈಯಾಗ ಒಂದು ಬೋಲೆರೋ ಗಾಡಿ ಕೊಟ್ಟರೆ ಹೊಡ್ಕೊಂಡು ಹೋಗ್ಬಿಡ್ತಿ? ಓಡಿಸ್ತೀನಿ ಧೈರ್ಯ ಆದ್ರಿ. ಮತ್ತೆ ಯಾವುದೇ ಗಾಡಿ ಓಡಿಸ್ಬೇಕಾದ್ರೆ ಲೈಸೆನ್ಸ್ ತೆಗಿಸ್ಬೇಕು, ಹೇಗೆ ಲೈಸೆನ್ಸ್ ಗೀಸೆನ್ಸ್ ಎಲ್ಲ ಮಾಡ್ಸಕತ್ತಿ? ಲೈಸೆನ್ಸ್ ಇಲ್ಲ ರೀ, ಮಾಡಿಸಿಲ್ಲ ರೀ. ಲೈಸೆನ್ಸ್ ಇರದೆ ಹೊಡೆದು ಒಂಥರ ರೂಲ್ಸ್ ಪ್ರಕಾರ ಅಲ್ಲ ಅದು, ಅಲ್ಲ ರೀ. ಈಗ ಟ್ರ್ಯಾಕ್ಟರ್ನಿಂದ ಏನೇನು ಕೆಲಸ ಮಾಡಿಸ್ತೀಯಮ್ಮ? ಟ್ರ್ಯಾಕ್ಟರ್ ನಿಮ್ಮ ಸ್ವಂತ ಇದೆಯಾ ಅಥವಾ ಏನು ಬಾಡಿಗೆ ತೊಗೊಂಡು ಮಾಡಿಸ್ತೀವಿ ಹೊಲದಲ್ಲಿ ಕೆಲಸ ಹೇಗೆ? ನಮ್ಮ ಕಕ್ಕನವರದಾದ್ರಿ, ನಾವೇ ಡೀಸೆಲ್ ಹಾಕ್ಯಂದು ಹೊಡಿತೀವಿ ರೀ, ಅವ್ರಿಗೆ ಏನು ದುಡ್ಡು ಏನು ಕೊಡೋಣ. ಏನೇನು ಇದು ಪಡ್ಲಿಂಗ್ ಅದು ಮಾಡ್ತೀನಿ ನೀನು ಹೊಲದಲ್ಲಿ? ಪಡ್ಲಿಂಗ್ ಅಂದ್ರೆ ಭತ್ತ ಹಚ್ಚುವಾಗ ಗದ್ದೆಯನ್ನ ಮಾಡ್ತಾರಲ್ಲ, ಕೆಸರು ಗದ್ದೆ? ಇಲ್ಲ ರೀ, ಅದು ಮಾಡಲ್ಲ ರೀ. ಮತ್ತೇನೇನು ಕೆಲಸ ಈಗ ಗಳೆ ಹೊಡೆದು, ಮತ್ತೆ ಏನೇನು ಟ್ರ್ಯಾಕ್ಟರಿಂದ ಕೆಲಸ ಮಾಡಿಸ್ತೀವಿ ಹೊಲದಲ್ಲಿ? ನೀನೇ ಸ್ವಂತ ಕೆಲಸ ಹೊಡಿತೀಯಲ್ಲ, ಏನೇನು ಮಾಡ್ತೀವಿ? ಕುಂಟೆ, ಟಿಲ್ಲರ್, ಮಡಿಕೆ ಇಂಥವೆಲ್ಲ ಮಾಡ್ತೀವಿ. ಸಾಲಿಂದ ಸರಿಯಾಗಿ ನೀ ಎರಡೆರಡು ತಾಸು ಮೂರು ತಾಸು ಕಂಟಿನ್ಯೂಸ್ ನೀನೇ ಉಳುಮೆ ಮಾಡಿಸ್ತೀಯಲ್ಲ ಹೊಲ? ಹಾಂ ಸರ್, ಈ ಸೆಕೆಂಡ್ ಸೆಮ್ ಇಂತಾನು ಕಾಲೇಜಿಗೆ ಹೋಗಿದ್ನೆ ರೀ, ಈಗ ನಾವು ಪಡೆತ್ತದಲ್ಲಿಂದ ಥರ್ಡ್ ಸೆಮ್ಲಿಂದ ಡೈರೆಕ್ಟ್ ಮಾಡೀನಿ ರೀ, ಈಗ ಹೊಲಕ್ಕೆ ಓದ್ತೀನಿ ರೀ. ಅಂದ್ರೆ ಯಾರಾದ್ರು ಒಂದು ಟ್ರ್ಯಾಕ್ಟರ್ ತಗೊಂಬಂದು ಎಣ್ಣೆ ಹಾಕೊಂಡು ನೀನೇ ಕೆಲಸ ಮಾಡಿಸಿ ವಾಪಸ್ ಕೊಟ್ಬಿಡುದು? ಹಾ, ವಾಪಸ್ ಕೊಡ್ತೀರಿ. ಯಾರದಕ್ಕೆ ನೋಗಲ್ಲ ರೀ, ನಮ್ದು ನಾವು ಉಳುಮೆ ಮಾಡ್ಕೊಂಡು ಕೊಟ್ಟು ಬಿಡ್ತೀರ. ಹೇಗೆ ಹೇಗ್ ಅನಿಸ್ತದ ನಿನಗೆ, ಬಹಳಷ್ಟು ಹೆಣ್ಮಕ್ಳು ಕೆಲಸ ಮಾಡ್ಲಿಕ್ಕೆ ಹೆದರ್ತಿರ್ತಾರೆ, ಒಕ್ಕಲ್ತನದ ಕೆಲಸ ನಾವು ಮಾಡಬಾರ್ದು ಅಂತಕ್ಕಂಥದ್ದು, ಆಮೇಲೆ ಆದ್ರೆ ನಿನಗೆ ಉತ್ಸಾಹ ಇದೆಯಲ್ಲ ಕೆಲಸ ಮಾಡ? ಒಂದ್ ಬೇರೆ ಹೊಲ್ದಾಗ ಇಳಿದಿರ ರೀ, ಜಗ್ಗೆ ಮಾಡ್ಬೇಕಂಬಷ್ಟು ಅಂಬಲ ರೀ, ಜಗ್ಗೆ ಗಳಿಸ್ಬೇಕು ಮಾಡ್ಬೇಕು ಅಂಬದು ಇರ್ತದ್ರಿ. ಒಂದ್ ಬೇರೆ ಗೆದ್ರೆ ಇಡೋರು ಯಾರಿಲ್ಲ ರೀ ಹೊಲ್ದಾಗ, ಒಂದ್ ಬೇರೆ ಬಿದ್ರೆ ಮತ್ತೆ ಎದ್ದೇಳೋದು ಕಷ್ಟ ರೀ. ಏನೇನು ಬೆಳೆಗಳನ್ನ ಹಾಕ್ತೀರಿ ನಮ್ಮ ಹೊಲದಲ್ಲಿ? ನಾವು ಹತ್ತಿ ಮೆಣಸಿನ್ಕಾಯಿ ಹಾಕ್ತೀವ್ರಿ, ಇವೆರಡೇ ಮಾಡೀವ್ರಿ. ನಿಮ್ಮ ಸ್ವಂತ ಈಗ ಹೊಲ ಎಷ್ಟು ಭೂಮಿ ಉಳುಮೆ ಮಾಡ್ಕೊಂಡು ಮಾಡ್ತಾ ಇದ್ರಿ ಈಗ? ನಾವೀಗ 6 ಎಕರೆ ಮಾಡೀವ್ರಿ, 3 ಎಕರೆ ಸ್ವಂತ ಹೊಲ ರೀ, 3 ಎಕರೆ ಲೀಸ್ ರೀ. ಹೇಗೆ ಲೀಸ್ ಎಲ್ಲ ಮಾಡಿ ಎಲ್ಲ ಅವ್ರಿಗೆ ಲೀಸ್ ಕೊಟ್ಟು ನಿಮ್ಗೆಲ್ಲ ಗಿಂಟದ? ಗಿಂಟಲ್ಲ ರೀ, ಅದು ಬೆಳೆ ಚಂದ ಬಂದ್ರೆ ಗಿಂಟತಾದ್ರಿ. ಈಗ ನಮ್ದು ಈಗ ಸಾಲ ಆದ್ರಿ, ಗಿಂಟಲ್ಲ ರೀ ನಮ್ಮ ಪ್ರಕಾರ. ನಮ್ಗೆ ಏನ್ ಹಾಕ್ತೀರಿ 3 ಎಕರೆದಲ್ಲಿ? ಈಗ 6 ಎಕರೆದಲ್ಲಿ ಭೂಮಿಯಲ್ಲಿ ಏನೇನ್ ಹಾಕಿರಿ, ಮತ್ತೆ ಇನ್ ಮುಂದೆ ಏನ್ ಹಾಕ್ಬೇಕಂತಿದೆ? 3 ಎಕರೆ ಹತ್ತಿ ಇಟ್ಟಿವ್ರಿ, 3 ಎಕರೆ ಮೆಣಸಿನ ತೋಟ. ಏನೇನೀಗ ಮೆಣಸಿನಕಾಯಿ ಹತ್ತಿ ಹೇಗಿದ ಬೆಳೆಗಳು? ಬೇಸಾವ್ರಿ. ನೀವೇ 3 ಎಕರೆದಲ್ಲಿ 6 ಎಕರೆದಲ್ಲಿ ನೀವೇ ಕೆಲಸ ಆಳದು ಹಚ್ಚಂಗಿಲ್ಲ? ಒಟ್ಟ ಆಳ ಹಚ್ಚಿಲ್ಲ ರೀ ಸಲ, ನಾವೇ ಮಾಡ್ಕೊಂಡ್. ನೀನ್ ನೋಡಮ್ಮ, ಸಾವಲಿ ಜೊತೆ ಮತ್ತೆ ಇದನ್ನು ಓದಬೇಕು, ಓದೋದ್ ಜೊತೆ ಇದನ್ನು ಮಾಡ್ಕೋಬೇಕು, ಹೆಂಗ್ ಟೈಮ್ ಮ್ಯಾನೇಜ್ ಮಾಡ್ತಿ ಮತ್ ನೀನು? ನಾ ನೈಟ್ ಬಂದು ಓದ್ಕೊಂತೀನಿ ರೀ, ಎಕ್ಸಾಮ್ ಇದ್ದ ಕರೆಕ್ಟ್ ಓದ್ತೀನಿ ರೀ, ಬೆಳತಾನೆ ಅದ ಅದೇ ಲಾಸ್ಟ್ ನಾನು ದಿನದೇನಿಲ್ಲ ರೀ. ಅಂದ್ರೆ ಸಾಲಿ ಮಾತ್ರ ಕಾಲೇಜ್ ಮಾತ್ರ ತಪ್ಸಂಗಿಲ್ಲ? ತಪ್ಸಲ್ಲ ರೀ, ಎಕ್ಸಾಮ್ ಕರೆಕ್ಟ್ ಅಟೆಂಡ್ ಆತೀನಿ ರೀ, ಕರೆಕ್ಟ್ ಓಸ್ ಪೇಪರ್ ತಕ್ಕಂದೀನಿ ರೀ. ಮತ್ತೆ ಈಗ ಕಾಲೇಜ್ ಹೋಗಿ ಬಂದ್ಮೇಲೆ ಹೋಗಕ್ಕಿಂತ ಮುಂಚೆ ಏನು ಮನೆ ಕೆಲಸ ಹೊಲದ ಕೆಲಸ ಮಾಡಿ ಹೋಗ್ತೀಯಾ? ಹ್ಞೂ ರೀ, ಕಾಲೇಜಿಗೆ ಏನಿಲ್ಲ ರೀ ಸರ್, ಡೈರೆಕ್ಟ್ ಮಾಡೀನಿ ರೀ. ಸರ್ ಫೋನ್ ಮಾಡ್ತಾರೆ ರೀ, ಏನಾನ ಇಂಪಾರ್ಟೆಂಟ್ ಇದ್ರೆ ನನಗೆ ಫೋನ್ ಮಾಡಿ ಹೇಳ್ತಾರೆ ರೀ, ನಮ್ಮ ಮನೆ ಪ್ರಾಬ್ಲಮ್ ಹಿಂದಿ ಹಿಂಗೆ ಸಲಗೆ ಹೇಳ್ತಾರೆ ರೀ. ಘಟನೆ ಎಲ್ಲ ಕೊಡ್ತಾರೆ? ಹಾಂ ಕೊಡ್ತಾರೆ. ನೀನು ಮನೆಯಲ್ಲೇ ಓದ್ಕೊಂಡ್ಬಿಡ್ತಿ? ಮನೆಯಲ್ಲೇ ಓದ್ಕೊಂತೀನಿ. ಹೀಗೆ ಮನೆಯಾಗಂತ ನಿನಗೆ ಅರ್ಥ ಆಗ್ಬೇಕಲ್ಲ, ಕೆಲವೊಂದು ಡಿಫಿಕಲ್ಟಿ ಬರ್ತವೆ, ತಿಳಿಬೇಕು, ಹೇಗೆ ಮಾಡ್ತಿ ಮತ್ತೆ? ಫ್ರೆಂಡ್ಸ್ ಇದಾರ್ರಿ, ಅವರು ಅವ್ರ ಮನೆ ತಲ್ಲಿ ಹೋಗಿ ಹೇಳಿಸ್ಕೊಂಡು ತಿಳ್ಕೊತೀನಿ. ಮತ್ತೆ ಮುಂಜಾನಿಂದ ಸಾಯಂಕಾಲದವ್ರಿಗೆ ಕೆಲಸ ಏನಿಲ್ಲ, ಹೊಲದಲ್ಲಿ ಕೆಲಸ ಮಾಡ್ತೀಯ? ಮುಂಚೆಲಿ ಇದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು 10 ಗಂಟೆಗೆ ಹಂಗೆ ಹೋಗಿ ಹೊಲಕ್ಕೆ ಹೋಗಿ 6 ಗಂಟೆಗೆನಾಲೆ 5 ಗಂಟೆಗೆನಾಲೆ ಬರ್ತೀವ್ರಿ. ಈಗ ಮತ್ತೆ ಮನೆಯಲ್ಲಿ ಒಕ್ಕಲ್ತನದ ಕೆಲಸ ಮಾಡ್ಲಿಕ್ಕೆ ನೀನು ಒಬ್ಬನೇನ, ಯಾರ್ಯಾರು ಮಾಡ್ತೀರಿ ಎಲ್ಲ ಕೆಲಸಗಳನ್ನ? ನಾನು ನಮ್ಮಣ್ಣ ನಮ್ಮಮ್ಮ ಮಾಡ್ತೀವ್ರಿ. ಆಳದು ಏನು ಹಚ್ಚಕ್ಕೋಗಲ್ಲ? ಏನು ಹಚ್ಚಲ್ಲ ರೀ. ಹೇಗೆ ಅನಿಸ್ತದೆ ನಮ್ಮ ಒಕ್ಕಲ್ತನದ ಕೆಲಸ? ಓದುದನ ಚಲೋ, ಓದಿ ನೌಕರಿ ಮಾಡೋದು ಚಲೋ ಅಂತಂತೀಯ, ಒಕ್ಕಲ್ತನ ಮಾಡೋದು ಚಲೋ ಅಂತ ಅನಿಸ್ತದ? ಒಕ್ಕಲ್ತನ ಮಾಡಿದ್ರೆ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟು ಲಾಭ ಬರ್ತದ್ರಿ, ಬರಲ್ಲ ಅಂತಲ್ಲ ರೀ. ನೌಕರಿಕಿನ ಒಕ್ಕಲ್ತನೇ ಬೇಸ್ ರೀ, ಗಳಿಸಿ ಅಂದ್ರೆ ಮತ್ತೆ ಕಳೆದಾಗಲ್ಲ ರೀ ಒಕ್ಕಲ್ತನದಾಗ. ಅದು ಹೆಂಗಪ್ಪ ಅಂದ್ರೆ, ಒಂದ್ ಬೇರೆ ಬೆಳೆ ಜಗ್ಗೆ ಬಂದು ಜಗ್ಗೆ ಚಂದ ನೋಡ್ಕೊಂಡ್ರೆ ನಾವು ಎಷ್ಟು ಭೂಮಿ ತಾಯಿಗೆ ಎಷ್ಟು ಇದು ಮಾಡ್ತೀವಿ ಅಷ್ಟು ನಮಗ್ ಕೊಡ್ತಾಳ್ರಿ. ಹ್ಞೂ ರೀ, ಒಳ್ಳೆ ಆಸಕ್ತಿ ಇದೆ ಭೂಮಿಯಲ್ಲಿ, ಅದನ್ನ ಬೆಳಿಬೇಕು, ಇದನ್ನ ಬೆಳಿಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಆಸಕ್ತಿ ಇದೆ ಬಹಳಷ್ಟು. ಹ್ಞೂ ರೀ, ಎಲ್ಲ ಆಸಕ್ತಿ ಇದೆ ರೀ. ಈಗ ಮೆಣಸಿನಕಾಯಿ ಮತ್ತೆ ಹತ್ತಿ ವರ್ಷ ಎಷ್ಟೆಷ್ಟು ತಕ್ಕೋತೀರಿ ಇಳುವರಿ, ಎಷ್ಟೆಷ್ಟು ಬರ್ತಾವ ಒಂದೊಂದು ಎಕರೆಗೆ? ಒಂದ್ ಎಕರೆಗೆ ಚಲೋ ಇಳುವರಿ ಇದ್ರೆ 15 ಕ್ವಿಂಟಲ್ ಬರ್ತಾವ. ಮೆಣಸಿನ್ಕಾಯಿ ಚಲೋ ಕೊಳತು ಹೋಲಾರಂಗ್ ಬಂದ್ರೆ ಒಂದ್ 18-15 ಬರ್ತದೆ. ಹೇಗೆ ಲಾಭ ಅನಿಸ್ತದೆ ಒಕ್ಕಲ್ತನ? ನಾವು ಫಸ್ಟಿಗೆ ಲಾಸ್ ಆಗ್ಯದಲ್ರಿ, ನಮ್ಗೇನು ಈಗೇನು ಲಾಭ ಇಲ್ಲ ರೀ, ಫಸ್ಟಿಗೆ ಲಾಭ ಹಾಕ್ಯಂತ ಹೋದ್ರೆ ಲಾಭ ರೀ. ಹೇಗೆ ಮತ್ತೆ ಮುಂದೇನು ವಿಚಾರದ, ಇನ್ನು ಏನು ಮಾಡ್ಬೇಕಂತ ಆಸೆ ಇದೆ ನಿನಗೆ? ಟ್ರ್ಯಾಕ್ಟರ್ ಖರೀದಿ ಮಾಡಿ ಈಗ ನೋಡಿ ಸಹ, ಹೆಣ್ಮಕ್ಳಿಗೆಲ್ಲ ಮುಂದೆ ಬರಲಿಕ್ಕೆ ಸಾಕಷ್ಟು ಸಹಾಯ ಮಾಡ್ತಿದೆ ಸರ್ಕಾರ. ಅಲ್ಲಲ್ಲೇ ಬೇರೆ ಬೇರೆ ಸ್ಕೀಮ್ಗಳದಾವೆ, ಅಲ್ಲೆಲ್ಲ ಅನುಕೂಲತೆಗಳದಾವೆ, ಹೋಗಿ ಸಬ್ಸಿಡಿ ಒಳಗೆ ಟ್ರ್ಯಾಕ್ಟರ್ಗಳನ್ನ ಕೊಡ್ತಾರೆ, ಅಥವಾ ಸ್ವಂತ ಉದ್ಯೋಗ ಮಾಡ್ತಂದ್ರೆ ಬ್ಯಾಂಕ್ನಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ. ಮುಂದೆ ಏನು ವಿಚಾರಿದೆ, ಇಷ್ಟೇ ಮಾಡ್ಕೊಂಡು ಹೋಗ್ಬೇಕಂತಿದೆ, ಯಾವ ರೀತಿ ಡೆವಲಪ್ ಆಗ್ಬೇಕು ನಿನಗೆ? ಸಾಲೇನು ಕೊಡ್ತಾರೆ ಬಿಡ್ರಿ, ನಾವಪ್ಪ ಅವಾಗ ಸಾಲ ಎತ್ತೇನೆ ರೀ, ಅದ್ರ ದಿನ ಕಟ್ಟಿಲ್ಲ ರೀ, ಕಟ್ಟಿಲ್ಲ ರೀ, ಕಟ್ಬೇಕು ರೀ, ದುಡ್ಡಿಲ್ಲ ರೀ, ಅದಕ್ಕೆ ನಾವು ಸಾಲ ಎತ್ತಿಲ್ಲ ರೀ, ಎತ್ತಕ್ಕೆ ಹೋಗಿಲ್ಲ. ಮುಂದೇನು ಆಸಕ್ತಿ ಇದೆ ನಿನಗೆ, ಏನು ಮಾಡ್ಬೇಕಂತಿದೆ ವಿಚಾರ? ಪೊಲೀಸ್. ಅದಕ್ಕಾಗಿ ಸಿದ್ಧತೆ ನಡೆಸಿದೀಯಾ? ಹ್ಞೂ ರೀ, ನಡೆಸ್ತೀನಿ. ಮನೆಗೆ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರು, ಸ್ಪರ್ಧೆ ವಿಜೇತಾವೆಲ್ಲ ಓದ್ತೀನಿ ರೀ. ನೋಡಿ, ಒಕ್ಕಲ್ತನದ ಜೊತೆ, ಓದಿನ ಜೊತೆ, ಮನೆ ಕೆಲಸದ ಜೊತೆ ಎಲ್ಲ ಕೆಲಸ ಮಾಡ್ಕೊಂಡು ಒಂದು ಆಸಕ್ತಿ, ಒಂದು ಏಮನ್ನ ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದೆ ನೀನು. ಹೇಗೆ ಇದಕ್ಕೆ ಪೂರಕವಾಗಿ ಒಳ್ಳೆ ರೀತಿಯಿಂದ ತಯಾರಿ ನಡೆಸಿದಂಗ? ಹೊಲದ ಕೆಲಸ ಚೆನ್ನಾಗಾಗಬೇಕು, ಮನೆ ಕೆಲಸನು ಚೆನ್ನಾಗಾಗಬೇಕು, ಮತ್ತೆ ಓದು ಆಗ್ಬೇಕು, ಏನಾದ್ರು ಒಂದು ಗುರಿ ಮುಟ್ಟಬೇಕು. ಮುಟ್ಟಬೇಕ್ರಿ ಗುರಿ. ನಿನ್ ನೋಡಿ ಏನಂತಾರೆ ಊರಲ್ಲಿ ಎಲ್ಲ, ಏನಮ್ಮ ಇದು ಏನಪ್ಪ ಈಕಿ ಗಣಮಕ್ಳ ಜೊತೆ ಟ್ಯಾಕ್ಟರ್ ಹೊಡಿತಾಳೆ, ಫೋರ್ ವೀಲರ್ ಹೊಡಿತಾರೆ ಅಂತ ಯಾರು ನಕಲಿ ಮಾಡ್ತಿರ್ತಾರೆ? ಹಾ ಮಾಡ್ತಾರ್ರಿ. ಜಗ್ಗೆ ಜನ. ಅದಕ್ಕೆ ಏನು ಉತ್ತರ ಕೊಡ್ತೀವಿ ಮತ್ತೆ? ಫಸ್ಟ್ ನಾವಪ್ಪ ಟೂ ವೀಲರ್ ಕಲ್ಸಿಟ್ನಾಗ ನಾವಲ್ಲಪ್ಪ ಮಂದಿ ನೋಡ್ತಾರೆ ನಾವಲ್ಲೇ ಅಂತಿದ್ನೇ ರೀ, ನಾ ಕೊಡಿಟ್ನಾಗ ಮಂದಿದೇನಮ್ಮ ಅಂತ ಧೈರ್ಯ ತುಂಬಿದ್ನೇ ರೀ. ಅವಲ್ಲಿಂದ ಅವ್ರು ಏನ ನನ್ನ ಕಲೆಯನ್ನು ನಾನು ಓಡ್ಸಕ್ ಚಾಲು. ಈಗ ಗಾಡಿ ಮೋಟರ್ ಸೈಕಲ್ ತಗೊಂಡು ಹೊಲಕ್ಕದ ಹೋಗ್ತಿ? ಹ್ಞೂ ರೀ. ಡಬಲ್ ಸೀಟ್ ಹೊಡ್ಯಾಕ ತ್ರಿಬಲ್ ಹೊಡಿತೀನಿ ರೀ. ಹ್ಞೂ. ಏನು ಪರ್ಫೆಕ್ಟ್ ಗಾಡಿ ಲೈಸೆನ್ಸ್ ಅದು ತೆಗಿಸಿ ಹೊಡಿಬೇಕಷ್ಟೇ. ಹ್ಞೂ ರೀ. ಒಳ್ಳೇದಮ್ಮ ಹುಲಿಗೆಮ್ಮ, ಇದುವರೆಗೆ ನೀನು ಏನು ಟ್ಯಾಕ್ಟರ್ ಕೃಷಿಯಲ್ಲಿ ಟ್ಯಾಕ್ಟರ್ ಚಲಾವಣೆ ಮಾಡೋದು ಅಲ್ಲ ಉಳುಮೆ ಮಾಡ್ತಕ್ಕಂಥದ್ದು ಕೃಷಿ ಕೆಲಸ ನಿನ್ನ ವಿದ್ಯಾಭ್ಯಾಸ ಜೊತೆ ಇದೆಲ್ಲ ಮಾಡ್ತಾ ಇದ್ದೆ, ಇದೇ ರೀತಿ ಆಸಕ್ತಿ ಹೆಚ್ಚೆಚ್ಚಾಗಿ ಆಗಬೇಕು, ಜೊತೆಗೆ ಏನು ಕೃಷಿಯಿಂದ ಏನು ಆದಾಯ ಬರಬೇಕಾಗಿದೆ ಒಳ್ಳೆ ರೀತಿಯಿಂದ ಬರಲಿ, ಮುಂದಿನ ನಿನ್ನ ಆಸೆಗಳು ಈಡೇರಲಿ, ಇದಕ್ಕೆ ಎಲ್ಲ ರೀತಿಯಿಂದ ಸಹಕಾರಗಳು ಸಿಗಲಿ ಅಂತ ಹೇಳೋಣ. ನಿನ್ನ ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಕೃಷಿಯಲ್ಲಿ ಟ್ರ್ಯಾಕ್ಟರ್ ಅನ್ನು ಸ್ವಯಂ ಚಾಲನೆಗೊಳಿಸುತ್ತಾ ಕೆಲಸ ಮಾಡಿಸುತ್ತಿರುವ ಜಕ್ಕಲ್ದಿನ್ನಿಯ ವಿದ್ಯಾರ್ಥಿನಿ ಕುಮಾರಿ ಹುಲಿಗೆಮ್ಮ ಅವರೊಂದಿಗೆ ಮಾತುಕತೆ ಕೇಳಿದ್ರಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನ ಕೇಳನಲ್ಲ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಿಗೆ ಕುಂಠಿತವಾಗಿರುವುದು ಕಂಡು ಬಂದಿದ್ದು, ಹತೋಟಿಗಾಗಿ ಅಂತರ್ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ವಹಣೆ ಮಾಡಿ. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಹಾಗೆಯೇ ಇತರ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡುವುದು ಸೂಕ್ತ. ಇನ್ನು ಮೆಕ್ಕೆಜೋಳದಲ್ಲಿ ಎಲೆ ಮತ್ತು ಎಲೆ ಕವಿಚ ಅಂಗಮಾರಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ಡೈಸಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10ರಂತೆ ಮೋಹಕ ಬಲೆಗಳನ್ನು ಅಳವಡಿಸಬೇಕು ಮತ್ತು 0.3 ಗ್ರಾಂ ಇಮಾಮೆಕ್ಯುನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹತ್ತಿಯಲ್ಲಿ ಸಸ್ಯ ಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 10ರಂತೆ ಹಳದಿ ಬಣ್ಣದ ಪಂಜಿನ ಬಳೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಹತೋಟಿ ಮಾಡಲು 10 ಗ್ರಾಂ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19-19-19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಷನ್ನು ಕೊಡಬೇಕಾಗ್ತದೆ. ಶೇಂಗಾ ಬಿತ್ತನೆ ಮಾಡಿದ 40 ದಿನಗಳ ನಂತರ ಎಡೆಗುಂಟಿ ಹಾಯಿಸಿ ಕಳೆಗಳನ್ನು ನಿರ್ವಹಣೆ ಮಾಡಿ ಸಾಧ್ಯವಾದಷ್ಟು 1 ಸಲ ಕೈಕಳೆಯನ್ನು ಮಾಡಬೇಕು. ಶೇಂಗಾ ಬೆಳೆಯಲ್ಲಿ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 kg ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಉತ್ತಮ. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 cm ಮೇಲ್ಭಾಗದ ಕುಡಿ ಚೂಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲುಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ml ಕ್ಲೋರಿಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಎಲೆ ತಿನ್ನುವ ಕೀಟದ ಹತೋಟಿಗಾಗಿ 2 ml ಕ್ಲೋನ್ಫಾಸ್ 25 EC ಅಥವಾ 0.1 ml ಸ್ಪೈನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 kg ಸತುವಿನ ಸಲ್ಫೇಟ್ ಅನ್ನು ಕೊಡಬೇಕಾಗ್ತದೆ. ಇನ್ನು ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತಗಳಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆ ನೊಣದ ಹತೋಟಿಗಾಗಿ 2.5 ml ಕಾರ್ಬೋಸ್ಪ್ಯಾನ್ 25 EC ಅಥವಾ 1 ml ಪ್ರೊಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಇನ್ನು ಮೆಣಸಿನಕಾಯಿಯಲ್ಲಿ ಬೂದು ರೋಗದ ನಿರ್ವಹಣೆಗಾಗಿ ಮೈಕೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ml ನೆಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿಯನ್ನು ಮಾಡಬೇಕು. ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರವನ್ನು ಕೊಡಬೇಕಾಗ್ತದೆ. ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣವನ್ನು ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನ ರಸಮೇವನ್ನಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಅದನ್ನ ಮೇಯಿಸಿ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆಗೆ ಇದು ಸಹಕಾರಿ ಆಗ್ತದೆ. ಇನ್ನು ನುಗ್ಗೆ ಸೊಪ್ಪನ್ನ ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗನಲ್ಲ. ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರೆ ಈಗ ಕೇಳಿ ಮಾನ್ವೀಯ ಕುರುಡಿ ಗ್ರಾಮದ ಲಕ್ಷ್ಮಣ ಸಿಳ್ಳಿಕ್ಯಾತ್ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳು. ಬೇಡೋ ಮಹಾದೇವ.